ಮನವಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರಕ್ಕಾಗಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಸಮಯ 6:50. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಈ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜಾನಾಯಕ್ ಅವರೊಂದಿಗಿನ ಸಂದರ್ಶನ, ಬಳಿಕ ಹರೇಕಳ ಮೆಣಸು ಮತ್ತು ತರಕಾರಿಯ ಕೃಷಿ ಕುರಿತು ಕಿಶೋರ್ ಸಪಲಿಗ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಏನು, ನನಗ್ ಮನೆಯಲ್ಲೇ ಕುತ್ಕೊಂಡು ಚಿನ್ನದ ಸಾಲ ಪಡಿಬೋದಾ? ಅದು ನನ್ನ ದಿನ ವೇಸ್ಟ್ ಮಾಡ್ದಲೆ. ಹೌದು, ಮಣಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸೇವೆಯು ಸುಲಭವಾದ 3 ಸ್ಟೆಪ್ಸ್ ಮೂಲಕ ನಿಮ್ಮ ಮನೆಯಿಂದ ಚಿನ್ನದ ಸಾಲವನ್ನು ಪಡೆಯಲು ಸಹಾಯ ಮಾಡುತ್ತೆ. ನಿಮ್ಮ ಡೋರ್ ಸ್ಟೆಪ್ ಲೋನ್ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿ. ನಿಮ್ಮ ಅನುಕೂಲಕ್ಕಾಗಿ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸಾಲದ ಸೇವೆಯನ್ನು ನಿಗದಿಪಡಿಸಿ. ನಮ್ಮ ಕಾರ್ಯನಿರ್ವಾಹಕರು ನಿಮ್ಮ ಮನೆಗೆ ಬರುತ್ತಾರೆ, ನಿಮ್ಮ ಚಿನ್ನವನ್ನು ಮೌಲ್ಯಮಾಪನೆ ಮಾಡುತ್ತಾರೆ ಮತ್ತು ಹಣವನ್ನು ತಕ್ಷಣವೇ ನಿಮ್ಮ ಖಾತೆಗೆ ಜಮಾ ಮಾಡುತ್ತಾರೆ. ಮಣಪುರಂ ಗೋಲ್ಡ್ ಲೋನ್, ಬದುಕು ಈಗ ಸುಲಭ. ಕಾಲ್ 1-800-420-2233. ಅಕ್ಕ, ಕೆಲ್ಸ ಸಿಕ್ತು. ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್. ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್. ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ? ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಬಾಯಿಯ ಆರೋಗ್ಯ ಕೇವಲ ಹಲ್ಲಿನ ಆರೋಗ್ಯಕ್ಕೆ ಸೀಮಿತವಾಗಿಲ್ಲ. ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಪ್ರತಿಬಿಂಬ. ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ಅವಧಿಗೆ ಮುನ್ನ ಶಿಶುವಿನ ಜನನ, ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹಲ್ಲಿನ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾರಣವಾಗಬಹುದು. ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ, ರಕ್ತದೊತ್ತಡ, ಪಾರ್ಶ್ವವಾಯು ನಿಯಂತ್ರಣಕ್ಕೆ ಬಾಯಿಯ ಆರೋಗ್ಯದ ಮಹತ್ವದ ಪಾತ್ರವಿದೆ. ಪ್ರಕಟಣೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕುಡಿತ ದಿನನಿತ್ಯದ ದುರಂತಗಳನ್ನ ಹೆಚ್ಚಿಸುತ್ತದೆ. ಕುಡಿತ ಕುಟುಂಬದ ಸದಸ್ಯರಿಗೆ ಹಿಂಸೆ ತರುತ್ತದೆ. ಕುಡಿತ ಮೆದುಳಿನ ಅನೇಕ ಶಕ್ತಿಗಳನ್ನು ನಾಶ ಮಾಡುತ್ತದೆ. ಕುಡಿತ ಅಪಘಾತಗಳಿಗೆ ಕಾರಣವಾಗುತ್ತದೆ. ನೆನಪಿಡಿ, ಕುಡಿತ ನೆಮ್ಮದಿಯನ್ನು ಕೊಡುವ ಪಾನೀಯವಲ್ಲ. ಪ್ರಕಟಣೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೇ ಪಶುವೋ ಕಿ ಸಹಿ ಜಾನ್ಕಾರಿ ದೇ ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತೂ ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಈ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜಾನಾಯಕ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಿ ಮಂಜಾನಾಯಕ್ ಅವರು. ಅವರು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯ, ಇದೇನು ಇದು ಕರ್ನಾಟಕ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೆಳಗೆ ಬರ್ತದೆ. ಇದರಲ್ಲಿ ಅವರು ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದಾರೆ. ಮುಖ್ಯವಾಗಿ ಇವತ್ತು ನಾವು ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಈ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ನಾವು ಮಾತಾಡುವಾಗ ಮುಖ್ಯವಾಗಿ ಮೀನು ಹಾಗೂ ಮೀನಿನ ಉತ್ಪನ್ನಗಳಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಪೌಷ್ಟಿಕಾಂಶಗಳು ಇವೆ ಅನ್ನೋದನ್ನು ತಿಳಿಬೇಕಂತದೆ, ಇದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಮೊದಲನೇದಾಗಿ ಎಲ್ಲ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮೀನು ಒಂದು ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶವುಳ್ಳ ಆಹಾರ. ಮೀನನ್ನು ನಾವು ಯಾವುದೇ ರೀತಿಯ ಪ್ಲಾಂಟ್ ಬೇಸ್ಡ್ ಫುಡ್ಡು ಅಥವಾ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ಆಹಾರಗಳಿಗೆ ನಾವು ಹೋಲಿಸಿದರೆ ಮೀನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶಗಳು ಹಾಗೂ ಮಾನವನ ದೇಹದ ಬೆಳವಣಿಗೆ ಬೇಕಾಗಿರುವ ಎಲ್ಲ ಪೌಷ್ಟಿಕಾಂಶಗಳು ಮೀನಲ್ಲಿ ಇರೋದರಿಂದ ನಾವು ಮೀನನ್ನು ಪೌಷ್ಟಿಕಾಂಶಗಳ ಸಾರ ಅಂತ ಹೇಳ್ಬೋದು. ಈ ಮೀನಿನ ಪೌಷ್ಟಿಕಾಂಶಗಳ ಬಗ್ಗೆ ನಾವು ಗಮನಹರಿಸಿದರೆ ಮೀನಲ್ಲಿ ಸುಮಾರು 70-80% ನೀರಿನ ಅಂಶ ಇರುತ್ತೆ. ಹಾಗೆಯೇ ಸುಮಾರು 16-26% ಪ್ರೋಟೀನ್ ಇರುತ್ತೆ, ಅದೇ ಸಸಾರಜನಕ ಅಂಶ. ಪ್ರೋಟೀನಲ್ಲಿ ಅತಿ ವಿಶೇಷವಾಗಿ ಲೈಸಿನ್ ಮತ್ತು ಮಿಥಿಯೋನೆನ್ ಅಂತ ಒಂದು ಅಮೈನೋ ಆಮ್ಲಗಳು, ಅದನ್ನು ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಅಮೈನೋ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ ಅಂತ. ಇದು ಸಾಮಾನ್ಯವಾಗಿ ಇತರೆ ಪ್ರಾಣಿಜನ್ಯ ಅಥವಾ ಸಸ್ಯಜನ್ಯ ಆಹಾರಗಳಲ್ಲಿ ಸಿಗುವುದು ತುಂಬ ಕಡಿಮೆ. ಇದಲ್ಲದೆ ಮೀನಿನಲ್ಲಿ ಸುಮಾರು 6-12% ಫ್ಯಾಟ್ ಇರುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಫ್ಯಾಟು ಮತ್ತು ಟ್ರೈಗ್ಲಿಸರೈಡ್ಸು ಅಥವಾ ಬ್ಯಾಡ್ ಕೊಲೆಸ್ಟ್ರಾಲು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂತ. ಆದರೆ ಮೀನಿನಲ್ಲಿರುವ ಫ್ಯಾಟಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುತ್ತೆ, ಅದರಲ್ಲಿ ಒಮೆಗಾ 3 ವೆರಿ ಸ್ಪೆಸಿಫಿಕ್ ಆಗಿ ಇದೆಲ್ಲ ಇರೋದ್ರಿಂದ, ಇದರ ಜೊತೆಗೆ ಮೀನಲ್ಲಿ ಅತಿ ಹೆಚ್ಚಾಗಿ ಇತರೆ ಜೀವಸತ್ವಗಳು, ಕಿಣ್ವಗಳು ಹಾಗೂ ಈ ಖನಿಜಾಂಶಗಳು, ಲವಣಾಂಶಗಳು, ಅತ್ಯಧಿಕವಾಗಿ ಸೆಲೇನಿಯಂ ಒಂದು ಕಾಂಪೊನೆಂಟ್ ಇರೋದ್ರಿಂದ ಮೀನಲ್ಲಿ, ಇದು ಕಾಗ್ನೇಟಿವ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಆಗೋದ್ರಿಂದ ಓವರಾಲ್ ಆಗಿ ಮೀನಲ್ಲಿ ಎಲ್ಲ ರೀತಿಯ ಮಾನವನ ದೇಹದ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶಗಳು ಮೀನಲ್ಲಿ ಇರೋದ್ರಿಂದ ಇದನ್ನು ನಾವು ಪೌಷ್ಟಿಕಾಂಶಗಳ ಸಾರ ಅಂತ ಇನ್ನೊಂದು ಸರಿ ನಾವು ಹೇಳ್ಬೋದಾಗಿದೆ. ಸರ್, ಈಗ ಈ ಮೀನಿನ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳುವಂಥದ್ದು ಯಾವ ಕಾರಣಕ್ಕಾಗಿ? ಈಗ ಸಾಮಾನ್ಯವಾಗಿ ನಾವು ಮಾರ್ಕೆಟಲ್ಲಿ ಮೀನನ್ನು ತೊಗೊಂಬರುವಾಗ ಸಾಮಾನ್ಯ ನಮಗೆಲ್ಲ ಗೊತ್ತಿರೋ ಹಾಗೆ ಹಸಿ ಮೀನು, ಫ್ರೆಶ್ ಫಿಶ್ ತೊಗೋಬೇಕು, ಅದರಿಂದ ಕರಿ ಮಾಡಿ ಅಥವಾ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿ ತಿನ್ನುವಂಥ ಪ್ರಕ್ರಿಯೆ ನಮಗೆಲ್ಲರೂ ಗೊತ್ತಿದೆ. ಆದರೆ ಇದೇ ಮೀನನ್ನು ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಉತ್ತಮ ರೀತಿಯ ನೈರ್ಮಲ್ಯತೆ, ಶುಚಿತ್ವವನ್ನು ಕಾಪಾಡಿಕೊಂಡು ಭಾರತ ಘನ ಸರ್ಕಾರದ ಆಹಾರ ಸುರಕ್ಷತೆ ಅದರ ಗುಣಮಟ್ಟ ಪ್ರಾಧಿಕಾರದ ಎಲ್ಲ ಮಾನದಂಡಗಳನ್ನು ಅಳವಡಿಸಿ ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಇದನ್ನು ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರಿಸ್ಬೋದಾಗಿದೆ. ಸಾಮಾನ್ಯವಾಗಿ ಹೇಗಂತ ಹೇಳಿದರೆ ಮಾರ್ಕೆಟಲ್ಲಿ ತುಂಬ ಅಗ್ಗದ ಬೆಲೆಯಲ್ಲಿ ಸಿಗುವಂಥ ಮೀನುಗಳನ್ನು ನಾವು ತಂದು ಅದನ್ನು ಸಂಸ್ಕರಣೆ ಮಾಡಿ ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾಡಿ ನಾವು ಮಾರುಕಟ್ಟೆಯಲ್ಲಿ ದ್ವಿಗುಣ ಅಥವಾ ಮೂರು ಪಟ್ಟು ಬೆಲೆಗೆ ಮಾರುವಂಥ ಪ್ರಕ್ರಿಯೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ಬೋದಾಗಿದೆ. ಈಗ ಈ ಮೌಲ್ಯವರ್ಧನೆ ಮಾಡಬೇಕಾಗಿರುವುದು ಮೀನು ಕೆಡುತ್ತದೆ ಅನ್ನುವ ಕಾರಣಕ್ಕಾಗಿಯೋ ಅಥವಾ ಅದರಿಂದ ನಾವು ಹೆಚ್ಚಿನ ಲಾಭವನ್ನು ಅಥವಾ ಹೆಚ್ಚು ಅದನ್ನು ಉಪಯೋಗ ಮಾಡಬಹುದು ಅನ್ನುವ ಕಾರಣಕ್ಕಾಗಿ? ಈಗ ಆ ಥರ ಕಾನ್ಸೆಪ್ಟ್ ಅಲ್ಲ ಇದು. ಈಗ ಸಾಮಾನ್ಯವಾಗಿ ಮೀನನ್ನು ನೀವು ತಲೆಯಿಂದ ಬಾಲವರೆಗೂ ನಾವು ನೋಡಿದರೆ ಯಾವುದೇ ಭಾಗಗಳನ್ನು ನಾವು ಬೀಸಾಡಲಿಕ್ಕಿಲ್ಲ. ಆ ಥರ ಕಾನ್ಸೆಪ್ಟ್ ಇದು. ಈಗ ಸಾಮಾನ್ಯವಾಗಿ ಒಂದು ಕೆ ಜಿ ಮೀನು ನಾವು ತಗೊಂಡ್ರೆ ಅದರಲ್ಲಿ 55-60% ಎಡಿಬಲ್ ಮೀಟ್ ಸಿಗುತ್ತೆ, ಇನ್ನೂ ಉಳಿದಿದ್ದು ವೇಸ್ಟ್ ಅಂತ ಹೇಳ್ತೀವಿ ನಾವು. ಈ ಎಡಿಬಲ್ ಮೀಟನ್ನು ನಾವು ವಿವಿಧ ರೀತಿಯ ಮೌಲ್ಯವರ್ಧನೆಗೆ ನಾವು ಬಳಸ್ಬೋದಾಗಿದೆ. ಅಂದರೆ ಮೌಲ್ಯವರ್ಧನದ ಉತ್ಪನ್ನಗಳಂತ ಹೇಳಿದರೆ ಈಗ ಸಾಮಾನ್ಯವಾಗಿ ಮೀನಿನ ಮಾಂಸವನ್ನು ಬೇರ್ಪಡಿಸಿ ನಾರ್ಮಲ್ ಪ್ಯಾಕೇಜಿಂಗ್ ಮಾಡಿ ಅದನ್ನು ಒಂದು ಟ್ರೇದಲ್ಲಿ ಹಾಕಿ ಐಸಲ್ಲಿ ಮಾರುವಂಥ ಪ್ರಕ್ರಿಯೆ. ಈಗ ಮಾರ್ಕೆಟಲ್ಲಿ ಇದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನೀವು ಈಗ ಒಂದು ಕೆ ಜಿ ಬಂಗಡೆ ತಗೊಂಡ್ರೆ, ಅಂದರೆ ಬಂಗಡೆ ಅಂದರೆ ಮ್ಯಾಕ್ರಲ್ ತಗೊಂಡ್ರೆ, ಲೋಕಲ್ ಹೆಸರು ಹೇಳ್ತೀವಿ ನಾವು, ಒಂದು ಕೆ ಜಿ ಮಾರ್ಕೆಟಲ್ಲಿ 100 ರೂಪಾಯಿ ಸಿಕ್ಕರೆ ಅದೇ ಬಂಗಡೆಯನ್ನು ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿಕೊಂಡು ಉತ್ತಮ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಅದನ್ನು ಸ್ಟೀಕ್ಸ್ ರೂಪದಲ್ಲಿಯೋ ಅಥವಾ ಬರೀ ಮಾಂಸವನ್ನು ಬೇರ್ಪಡಿಸಿ ನಾರ್ಮಲ್ ಪಾಲಿಥಿನ್ ಕವರಲ್ಲಿ ನಾವು ಅದನ್ನು ಪ್ಯಾಕ್ ಮಾಡಿ ಐಸನ್ನು ಹಾಕಿ ನಾವು ಮಾರ್ಕೆಟಲ್ಲಿ ಮಾರಿದರೆ ಆ 300 ರೂಪಾಯಿ ಇರೋದನ್ನು ನೀವು 600 ರೂಪಾಯಿಗೆ ಮಾರಬಹುದು. ಅಂದರೆ ಇದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ತುಂಬ ಡಿಮ್ಯಾಂಡ್ ಇರುವಂಥದ್ದು. ಇದಲ್ಲದೆ ಮೀನಿನಿಂದ ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರಿಸ್ಬೋದಾಗಿದೆ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಹಾಗೆ ತಿನ್ನುವಂಥ ಪದಾರ್ಥಗಳು, ಅಂದರೆ ರೆಡಿ ಟು ಈಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು. ಈ ಅದರಲ್ಲಿ ನಾವು ಸಾಮಾನ್ಯವಾಗಿ ನೋಡಿದರೆ ಈ ಮೀನಿನ ಸಾಸೇಜು, ಈಗ ಸಾಸೇಜ್ಗಳು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ತುಂಬ ಕ್ಲಟರ್ಡ್ ಆಗಿದೆ, ಎಲ್ಲ ವಿವಿಧ ರೀತಿಯ ಸಾಸೇಜ್ಗಳು ಬರ್ತಾ ಇದೆ. ಆದರೆ ಮೀನಿನಿಂದ ಮಾಡಲ್ಪಟ್ಟ ಸಾಸೇಜ್ಗಳು ತುಂಬ ಕಮ್ಮಿ, ಯಾಕಂದರೆ ಮೀನಿಗೆ ನಾವು ಯಾವುದೇ ಮಾಂಸಗಳನ್ನು ನಾವು ಅಲ್ಟ್ರೇಷನ್ ಮಾಡಲಿಕ್ಕಾಗಲ್ಲ, ಮತ್ತು ಅಷ್ಟು ಪೌಷ್ಟಿಕಾಂಶಗಳ ಆಹಾರನ ನಾವು ಮೀನಿನ ಸಾಸೇಜನ್ನು ಮಾಡ್ಬೋದು ನಾವು. ಇದು ಜಾಪನೀಸ್ ಕಾನ್ಸೆಪ್ಟು, ಅತಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದನ್ನು ಸರ್ವ್ ಮಾಡ್ತಾರೆ. ಇದಲ್ಲದೆ ಮೀನಿನ ಮಾಂಸವನ್ನು ಬೇರ್ಪಡಿಸಿ ಅದನ್ನು ಮಿನ್ಸ್ ಮಾಡಿ ಅದಕ್ಕೆ ಬೇರೆ ಬೇರೆ ರೀತಿಯ ಈ ಮಸಾಲೆ ಪದಾರ್ಥಗಳನ್ನು ಹಾಕಿ ನಾವು ಅದರಿಂದ ಮೀನಿನ ಕಟ್ಲೆಟ್ ಇರ್ಬೋದು, ಮೀನಿನ ಪಾಪಾಡ್ಸ್ ಇರ್ಬೋದು, ಮೀನಿನ ಚಕ್ಕಲಿ ಇರ್ಬೋದು, ಅಥವಾ ಈ ನಗೆಟ್ಸ್ಗಳು, ಈ ಏನು ಬೇರೆ ಬೇರೆ ಉತ್ಪನ್ನಗಳನ್ನು ನೋಡ್ತಾ ಇದ್ದೀವಿ ಅದೆಲ್ಲ ನಾವು ಇದರಲ್ಲಿ ಮಾಡ್ಬೋದಾಗಿ. ಇದಲ್ಲದೆ ಮೀನಲ್ಲಿ ಮೀನಿನ ಉಪ್ಪಿನಕಾಯಿ ತಯಾರು ಮಾಡ್ಬೋದು, ಅಥವಾ ಈ ಸಿಗಡಿಯ ಉಪ್ಪಿನಕಾಯಿಗಳು, ಇದು ತುಂಬ ಫೇಮಸ್ ಆಗಿರುವಂಥದ್ದು ಲೋಕಲ್ ಇದರಲ್ಲಿ. ಈಗ ಪ್ರಚಲಿತದಲ್ಲಿ ಸಾಮಾನ್ಯವಾಗಿ ಇವೆಲ್ಲ ಮೀನಿನ ಉತ್ಪನ್ನಗಳು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಇಲ್ಲಿ ಹೇಳಬಯಸ್ತೇನೆ. ಈಗ ಈ ಮೌಲ್ಯವರ್ಧನೆ ಅನ್ನುವಂಥ ಒಂದು ವಿಷಯದಿಂದ ಒಂದು ಉತ್ಪನ್ನಗಳನ್ನು ಯಾವ್ಯಾವುದು ತಯಾರಿಸ್ಬೋದು ಅಂತ ಹೇಳಿದ್ರಿ, ಇದರಿಂದ ಹೊಸ ಹೊಸ ಉದ್ಯೋಗಗಳು ಉದ್ಯಮಗಳು ಪ್ರಾರಂಭ ಆಗಲಿಕ್ಕೆ ಸಹಾಯ ಆಗ್ತದ? ಈ ಸಾಮಾನ್ಯವಾಗಿ ಕೋವಿಡ್ ನಂತರದ ದಿನಗಳಿಂದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರಿನಿಂದ ನಾವು ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡಿ ನ್ಯಾಷನಲ್ ಮತ್ತು ಸ್ಟೇಟ್ ಫಂಡಿಂಗ್ ಏಜೆನ್ಸಿಗಳಿಗೆ ನಾವು ಬರೆದು ಅವರಿಂದ ನಾವು ಆರ್ಥಿಕ ವ್ಯವಸ್ಥೆಯನ್ನು ನಾವು ತಗೊಂಡು ಸಾಮಾನ್ಯವಾಗಿ ಈ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಇದೆ, ಅದರಲ್ಲಿ ಸುಮಾರು 1,000 ಜನ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ವುಮನ್ ಎಂಪವರ್ಮೆಂಟ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಕೂಲ್ ಡ್ರಾಪ್ಔಟ್ಸ್ಗಳಿರ್ಬೋದು, ಅನ್ಎಂಪ್ಲಾಯ್ಡ್ ಯೂತ್ಸ್ ಇರ್ಬೋದು, ಇವರಿಗೆಲ್ಲ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವರಿಗೆ ಟ್ರಾವೆಲ್ಲು TA ಕೊಟ್ಟು ಊಟ ಎಲ್ಲ ಕೊಟ್ಟು ನಾವು ಅವರಿಗೆ 2-3 ದಿನಗಳ ಕಾಲ ತರಬೇತಿ ಕಾರ್ಯಗಳನ್ನು ನಾವು ಸಾಮಾನ್ಯವಾಗಿ 2019 ಇದುವರೆಗೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಇದುವರೆಗೂ ನಾವು ಕೇವಲ ಈ ಸ್ಕೂಲ್ ಡ್ರಾಪ್ಔಟ್ಸು ಅಥವಾ ವುಮೆನ್ ಸೆಂಟರ್ಸ್ಗೆ ಅಷ್ಟೇ ಬರ್ತಾರೆ ಜನ ಅಂದ್ಕೊಳ್ಳಿ, ನಮಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಡ್ವೊಕೇಟ್ಸ್ಗಳು ಬರ್ತಾ ಇದ್ದಾರೆ, ಸೆಲೆಬ್ರಿಟೀಸ್ಗಳು ಬರ್ತಾ ಇದ್ದಾರೆ. ಅಂದರೆ ಅವ್ರು ಏನಂತ ಹೇಳಿದರೆ ಮೀನನ್ನು ಬರೀ ಫ್ರೆಶ್ ಫಿಶ್ ಅಷ್ಟೇ ಅಲ್ಲ, ಇದರಿಂದ ಬೇಕಾದಷ್ಟು ಟೆಕ್ನಾಲಜಿ ತಂತ್ರಜ್ಞಾನಗಳು ನಮ್ಮ ವಿದ್ಯಾಸಂಸ್ಥೆನ ಡೆವಲಪ್ ಮಾಡಿದ್ದೀವಿ. ಈ ತಂತ್ರಜ್ಞಾನಗಳು ಕೇವಲ ಡಿಪಾರ್ಟ್ಮೆಂಟಲ್ಲೇ ಸೀಮಿತವಾಗದೆ ಇದು ಜನರಿಗೆ ತಲುಪೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಸುಮಾರು ಇದುವರೆಗೂ ನಾವು 2,000 ಜನರಿಗೆ ನಾವು ತರಬೇತಿಯನ್ನು ನೀಡಿದ್ದೇವೆ. ಅದರಲ್ಲಿ ವುಮೆನ್ಸ್ ಸಂಖ್ಯೆ ಜಾಸ್ತಿ ಇರೋದರಿಂದ ಇದುವರೆಗೂ PMFME ಅಂತ ಒಂದು ಯೋಜನೆ ಇದೆ ಭಾರತ ಘನ ಸರ್ಕಾರದ್ದು, ಅದರಲ್ಲಿ ಸಾಲದ ಸೌಲಭ್ಯ ಇದೆ, ಸಹಾಯಧನ ಸಹ ಎಲ್ಲ ಇರೋದರಿಂದ ಸುಮಾರು 32 ಎಸ್ಟಾಬ್ಲಿಷ್ಮೆಂಟ್ಗಳು ಮಂಗಳೂರು ಉಡುಪಿ ಮತ್ತು ಕಾರವಾರದಲ್ಲಿ ಆಗಿದೆ. ಅವರು ತಮ್ಮ ಉತ್ಪನ್ನಗಳನ್ನು ತಾವೇ ತಯಾರು ಮಾಡ್ತಾ ಇದ್ದಾರೆ, FSSA ಲೈಸೆನ್ಸ್ ತೊಗೊಂಡು ಏನು ಮಾನದಂಡಗಳಿದೆ ಕ್ವಾಲಿಟಿ ಆಸ್ಪೆಕ್ಟ್ಸಲ್ಲಿ ಅವರು ಮಾರ್ಕೆಟಲ್ಲಿ ತಮ್ಮ ಪ್ರಾಡಕ್ಟನ್ನು ಮಾರ್ತಾ ಇದ್ದಾರೆ. ಹಾಗಾಗಿ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳ ತಯಾರಿಕೆ ಹಾಗೂ ಈ ಆಂತರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಬಗ್ಗೆ ತುಂಬಾ ಡಿಮ್ಯಾಂಡ್ ಇದೆ ಈ ಏರಿಯಾದಲ್ಲಿ ಅಂತ ನಾನು ಹೇಳ್ಬೋದಾಗಿದೆ. ನಿಮ್ಮ ಮಹಾವಿದ್ಯಾಲಯದಿಂದ ನೀವು ಯಾವ್ಯಾವ ಉತ್ಪನ್ನಗಳ ತರಬೇತಿಗೆ ಎಲ್ಲ ನಾವು ಸಾಮಾನ್ಯವಾಗಿ ಅಂದರೆ ಈಗ ಸಾಮಾನ್ಯವಾಗಿ ಕೆಲವು ತಂತ್ರಜ್ಞಾನಗಳು ತುಂಬ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಈ ಕ್ಯಾನ್ಡ್ ಪ್ರಾಡಕ್ಟು ಅಥವಾ ಈ ರಿಟರ್ಡ್ ಪೌಚಲ್ಲಿ ಪ್ರಾಡಕ್ಟ್ ಮಾಡುವಂಥದ್ದು ಅಂದರೆ ರೆಡಿ ಟು ಈಟ್ ಅಂದರೆ ಆ ಥರ ಉತ್ಪನ್ನಗಳನ್ನು ನಾವು ಬೇರೆ ರೀತಿ ಯಾವುದು ಬಾಯ್ಲ್ ಮಾಡಲಿಕ್ಕೂ ಬೇಕಾಗೋದಿಲ್ಲ. ನಮ್ಮ ಹತ್ರ ರೈಸು ಚಪಾತಿ ಅಥವಾ ಬೇರೆ ಇದೆ ಅದನ್ನು ಹಾಗೆ ತಿನ್ನುವಂಥದ್ದು, ಇದು ಸ್ವಲ್ಪ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ನಮ್ಮ ಈ ತರಬೇತಿ ನಾನು ನೀಡುವಾಗ ಇಂಥದ್ರಲ್ಲಿ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ಇದಲ್ಲದೆ ಸಾಮಾನ್ಯವಾಗಿ ಮೀನಿನ ಉಪ್ಪಿನಕಾಯಿ, ಸಿಗಡಿ ಉಪ್ಪಿನಕಾಯಿ, ಬೊಂಡ ಸೊಪ್ಪಿನಕಾಯಿ, ಇದಲ್ಲದೆ ಮೀನಿನಿಂದ ಮಾಡುವಂಥ ಚಕ್ಕಲಿಗಳು, ಮೀನಿಂದ ಮಾಡುವಂಥ ಕುಕ್ಕೀಸು, ಮೀನಿನಿಂದ ಮಾಡುವಂಥ ನಗೆಟ್ಸ್ಗಳು ಮತ್ತು ಈ ಪಾಪಡ್ಗಳು, ಆಮೇಲೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ಮೀನಿನ ಇದು ಯಾವುದು ಯಾವುದು ಸ್ಯಾಂಡ್ವಿಚ್ಗಳು ಅಥವಾ ಬರ್ಗರ್ಗಳು ಇವೆಲ್ಲ ನಾವು ತಂತ್ರಜ್ಞಾನವನ್ನು ನಾವು ಅಂದರೆ ಇದು ಸಣ್ಣ ತಂತ್ರಜ್ಞಾನ ಅವರಿಗೆ ಮಾಡುವಂಥದ್ದು, ಅವರು ಮಾಡಿ ತಮ್ಮ ಮಾರ್ಕೆಟಲ್ಲಿ ಮಾರುವಂಥ ಪ್ರಕ್ರಿಯೆಗೆ ಇದೆಲ್ಲ ಸಾಮಾನ್ಯವಾಗಿ ತುಂಬ ಈ ಒಂದು ತಂತ್ರಜ್ಞಾನಗಳ ಬಗ್ಗೆ ನಾನು ಏನು ಹೇಳಿದ್ದೇನಲ್ಲ ಈಗ ಇದೆಲ್ಲ ತುಂಬ ಮಹಿಳೆಯರು ತುಂಬ ಆಸಕ್ತರಿದ್ದಾರೆ ಮತ್ತು ಅವರು ಅರಳಿ ತಮ್ಮ ಇದರಲ್ಲಿ ಮಾಡ್ತಾ ಇದ್ದಾರೆ. ಅನ್ನ ಮನೆಯಲ್ಲೇ ಮಾಡ್ಬೋದಾ? ಹೇಗೆ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು, ಯಾಕಂದರೆ ನಮ್ಮ ಹತ್ರ ಏನು ರೆಸಿಪಿ ಇದೆ ಅದು ಸಾಮಾನ್ಯವಾಗಿ ಎಲ್ಲ ಈ ಮಂಗಳೂರು ವಿಭಾಗ ಇರ್ಬೋದು, ಕಾರವಾರ ಇರುವವರ ಉಡುಪಿಯಲ್ಲಿ ಮಾಡ್ತಾನೆ ಇದ್ದಾರೆ. ಆದರೆ ವೈಜ್ಞಾನಿಕವಾಗಿ ನಾವು ಯಾವ ಥರ ರೆಸಿಪಿಯನ್ನು ಯಾವ ಥರ ಕಾಂಪೋಸಿಷನ್ನ ಮಾಡಬೇಕು ಅನ್ನೋದು ಒಂದು ತರಬೇತಿಯಲ್ಲಿ ನಾವು ಅವರಿಗೆ ಕುಲಂಕುಷವಾಗಿ ಹೇಳ್ತೀವಿ. ಹಾಗೆಯೇ ಈ ಕ್ವಾಲಿಟಿ ವಯೊಲೇಷನ್ ಆಸ್ಪೆಕ್ಟ್ಸು ಅದರ ಜೊತೆಗೆ FSSA ಲೈಸೆನ್ಸ್ ತಗೊಂಡು ಪರವಾನಿಗೆ ತಗೊಂಡು ಮಾರುಕಟ್ಟೆಯಲ್ಲಿ ಮಾರುವಂಥ ಪ್ರಕ್ರಿಯೆ ಆಲ್ರೆಡಿ ನಡೀತಾ ಇದೆ. ತುಂಬ ಜನರು ಇದರ ಮೇಲೆ ಅವಲಂಬಿತರಾಗಿದ್ದಾರೆ. ಈಗ ನೀವು ತರಬೇತಿಯನ್ನು ಕೊಡುವಾಗ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡುವುದು ಅನ್ನೋದರ ತರಬೇತಿಯನ್ನು ಕೊಡ್ತೀರೋ ಅಥವಾ ಉದ್ಯಮದ ಬಗ್ಗೆ ತರಬೇತಿಯನ್ನು ನಾವು ತರಬೇತಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂದರೆ ಈ ಸಾಮಾನ್ಯವಾಗಿ ಈ ತಂತ್ರಜ್ಞಾನವನ್ನು ಅವರಿಂದನೇ ನಾವು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಒಂದು ಯಾಕಂದರೆ ಅವರೇ ಬಂದು ನಮ್ಮ ವಿದ್ಯಾಸಂಸ್ಥೆಗೆ ಬಂದು 3-4 ದಿನಗಳಿರ್ತಾರೆ, ಅವರೇ ಬಂದು ತಮ್ಮ ಕೈಯಿಂದನೇ ಈ ಥರ ಅವ್ರು ಹೇಳ್ತಾರೆ ಈ ಥರ ತಂತ್ರಜ್ಞಾನ ನಮಗೆ ಬೇಕು, ಈ ಥರ ಟೆಕ್ನಾಲಜಿಗಳು ಬೇಕು, ಅದನ್ನು ನಾವು ಅವರ ನಮ್ಮ ನುರಿತ ಪ್ರಾಧ್ಯಾಪಕರುಗಳಿಂದ ನಾವು ಅವರಿಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೊಡ್ತೀವಿ. ಅದ್ರ ಜೊತೆಗೆ ಅದು ಮಾಡಿದ ಮೇಲೆ ಕ್ವಾಲಿಟಿ ಇವಾಲ್ಯೂಷನ್ ಹೇಗೆ ಮಾಡಬೇಕು ಅಂದರೆ ಎಷ್ಟು ದಿನ ಇಡಬೇಕು ನೀವು, 6 ತಿಂಗಳು, 2 ವರ್ಷನೋ, 1 ವರ್ಷ ಹೇಗೆ ಅಂದರೆ ಎಕ್ಸ್ಪೈರಿ ಡೇಟ್ ಎಷ್ಟಾಗುತ್ತೆ ಮ್ಯಾನುಫ್ಯಾಕ್ಚರ್ ಡೇಟಿಂದ, ಇದಲ್ಲದೆ ಉತ್ತಮ ರೀತಿಯ ಪ್ಯಾಕೇಜ್ಗಳು, ಲೇಬಲ್ಗಳು ಮತ್ತು ಅವ್ರದ್ದೇ ಆದ ಬ್ರ್ಯಾಂಡ್ಗಳು, FSSA ಪರವಾನಿ ಇವೆಲ್ಲ ನಾವು ಬೇರೆ ಬೇರೆ ಎಲ್ಲ ಆಫೀಸರ್ಸಿಗೆ ನಾವು ನಮ್ಮ ವಿದ್ಯಾಸಂಸ್ಥೆಗೆ ಕರೆಸಿ ಅವರಿಂದ ಪಾಠ ಪ್ರವಚನ ಸಹ ನಾವು ಮಾಡ್ತೀವಿ. ನಾವು ಓವರಾಲು ಅವರು ತರಬೇತಿಗಂತ ನಮ್ಮ ವಿದ್ಯಾಸಂಸ್ಥೆಗೆ ಬಂದರೆ ಅವರು ಎಲ್ಲ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಹೇಗೆ ಲೇಬಲ್ ಮಾಡಿ ಮಾರುಕಟ್ಟೆಗೆ ಹೇಗೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನೀವು ಹೇಳಿದ್ರಿ ಕೆಲವಕ್ಕೆ ನಾವು ಬಂಡವಾಳ ಕಮ್ಮಿ ಸಾಕಾಗುತ್ತದೆ, ಕೆಲವದಕ್ಕೆ ಜಾಸ್ತಿ ಬೇಕಾಗ್ತದೆ ಅಂತ. ಯಾವಾಗ ಬಂಡವಾಳ ನಾವು ಅಥವಾ ಕ್ಯಾಪಿಟಲ್ ಯಾವಾಗ ಜಾಸ್ತಿ ಬೇಕಾಗ್ತದೋ, ಯಾವಾಗ ಮಿಷನರಿಗಳನ್ನು ಪರ್ಚೇಸ್ ಮಾಡ್ತೀವೋ, ಒಂದು ಉದ್ಯಮ ಅನ್ನುವಂಥದ್ದು ದೊಡ್ಡದಾಗ್ತದೋ ಆವಾಗ ಅದಕ್ಕೆ ಬೇರೆ ಬೇರೆ ವಿಷಯಗಳು ಕೂಡ ಬೇಕಾಗ್ತವೆ. ಅದರ ಲೆಕ್ಕಪತ್ರಗಳನ್ನು ಇಡುವ ವ್ಯವಸ್ಥೆ, ಸಾಲ ಬ್ಯಾಂಕ್ನಿಂದ ಇಡುವಂಥ ವ್ಯವಸ್ಥೆ, ಅದೆಲ್ಲ ಬೇರೆ ರೀತಿಯಲ್ಲಿ ಬೇಕಾಗ್ತದೆ. ಅದರದ್ದೇ ಒಂದು ಉದ್ಯಮದ್ದೇ ಒಂದು ತರಬೇತಿ ಅನ್ನುವಂಥದ್ದು, ಈ ರೀತಿಯ ತರಬೇತಿಯನ್ನು ಕೂಡ ನೀವು ಕೊಡ್ತೀರಾ ಇದರಲ್ಲಿ? ನಾವು ಈ ರೀತಿಯ ತರಬೇತಿಗಳನ್ನು ಕೊಟ್ಟಿದ್ದೀವಿ. ಕೆಲವರು ಬರ್ತಾರೆ ನಮಗೆ, ಇಲ್ಲ ನಾವು ಈ ಕ್ಯಾನ್ಡ್ ಪ್ರಾಡಕ್ಟು, ಈ ಪೌಚ್ ಪ್ರಾಡಕ್ಟು ಅಥವಾ ಈ ಸಾಸೇಜ್ಗಳು ಅಥವಾ ಈ ಥರ ಟೆಕ್ನಾಲಜಿಗಳು ನಮ್ಗೆ ಬೇಕು ಅಂತ ಹೇಳ್ತಾರೆ. ಇದು ಹೇಗಂದರೆ ಈಗ ತಮಗೆ ಈಗ ಕ್ಯಾಪಿಟಲ್ ಕಾಸ್ಟ್ ಅಂತ ಬಂದಾಗ ಫೈನಾನ್ಸ್ ಬರುತ್ತೆ ಅಲ್ಲಿ. ಆದರೆ ಭಾರತ ಘನ ಸರ್ಕಾರದ ಒಂದು ಯೋಜನೆ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ, ಅಂದರೆ ಈ ಸಣ್ಣ ಮತ್ತು ಕಿರು ಆಹಾರ ಉದ್ಯಮ ಮಾಡುವಂಥ ಪ್ರಕ್ರಿಯೆ. ಇದರಲ್ಲಿ ಆ ಒಂದು ಯೋಜನೆಯಲ್ಲಿ 2020 ಶುರುವಾಯಿತು, ಇನ್ನು 2025 ಮಾರ್ಚ್ ಎಂಡ್ ಆಗುತ್ತೆ ಅದು. ಅದು ಅದರಲ್ಲಿ ಸುಮಾರು 15 ಲಕ್ಷ ಅಷ್ಟು ಸಹಾಯಧನ ಸಿಗುವಂಥ ಒಂದು ಯೋಜನೆ, ಅಂದರೆ 30-35% ಸಬ್ಸಿಡಿ ಸಿಗುವಂಥದ್ದು. ಅದರಲ್ಲಿ ಕೆಲವರು ಸಾಲದ ಸೌಲಭ್ಯನ ಪಡೆದು ತಮ್ಮ ಒಂದು ಜಾಗದಲ್ಲಿ ಈ ಥರ ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ. ಅದು ಒಂದು. ಎರಡನೇದು, ತುಂಬ ಕ್ಯಾಪಿಟಲ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಆದಾಗ ನಾವು ಅವರಿಗೆ ಬರ್ಡನ್ ಆಗಬಾರ್ದು, ಯಾಕಂದರೆ ಅದು ಸಾಲ ತೀರಿಸಬೇಕು ನಮ್ಮ ಎಲ್ಲ ಉದ್ದಿಮೆದಾರರು. ಅವರು ನಾವೇನು ಮಾಡ್ತೀವಿ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ಇನ್ಕ್ಯುಬೇಷನ್ ಸೆಂಟರ್ ಥರ ಇದೆ, ಅಂದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿರುವ ಎಲ್ಲ ಮಷಿನರೀಸ್ಗಳನ್ನು ಅವರು ಯೂಸ್ ಮಾಡ್ಬೋದು. ಒಂದು ನಾಮಿನಲ್ ಚಾರ್ಜು ನಮ್ಮ ವಿದ್ಯಾಸಂಸ್ಥೆ ಕೊಟ್ಟರೆ ಅವರು ತಮ್ಮ ಉತ್ಪನ್ನಗಳನ್ನು ಮಾಡಿ ಅವರು ಮಾರುಕಟ್ಟೆಯಲ್ಲಿ ತಮ್ಮದೇ ಒಂದು ಬ್ರ್ಯಾಂಡಲ್ಲಿ ಮಾರುವಂಥ ಪ್ರಕ್ರಿಯೆ ಸಹ ನಾವು ಶುರು ಮಾಡಿಕೊಂಡಿದ್ದೀವಿ. ಅಂತ ಹೇಳಿದರೆ ನೀವು ಸರ್ಕಾರದ ಯೋಜನೆಗಳ ಒಂದು ಮಾಹಿತಿಯನ್ನು ಅವರಿಗೆ ಒದಗಿಸ್ತೀರಿ, ಅದರ ಜೊತೆ ಬೇರೆ ಸಂಘ ಸಂಸ್ಥೆಗಳನ್ನು ಜೋಡಿಸುವ ಕಾರ್ಯಕ್ರಮಗಳನ್ನು ಮಾಡ್ತೀರಾ ಹೇಗೆ? ಇಲ್ಲ, ನಮ್ಮ ಜೊತೆ ಈಗ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಇದೆ. ಈಗ ಈಗಾಗಲೇ ನಾನು ಹೇಳಿದಾಗೆ ಸುಮಾರು 30-32 ಉದ್ಯಮಗಳು ಹೊರಡೆ ಬಂದಿದೆ. ಈಗ ನಾವು 2000 ಜನರಿಗೆ ನಾವು ಟ್ರೈನ್ ಮಾಡಿರ್ಬೋದು, ಆದರೆ ನಮಗೆ ಆ ಒಂದು ಸಕ್ಸಸ್ ಸ್ಟೋರೀಸ್ ನೋಡಿದರೆ ಜನರಿಗೆ ತುಂಬ ಅವಶ್ಯಕತೆ ಇದೆ. ಪರ್ಟಿಕ್ಯುಲರ್ಲಿ ಈ ಕೋವಿಡ್ ನಂತರ ದಿನಗಳಿಂದ ತುಂಬ ಜನರು ತಮ್ಮದೇ ಆದ ಉದ್ಯಮನ ಮಾಡಬೇಕು, ತಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮದೇ ಆದ ಒಂದು ಉದ್ಯಮನ ಸೃಷ್ಟಿ ಮಾಡ್ಕೋಬೇಕು ಅಂತ ಒಂದು ನಿಟ್ಟಿನಲ್ಲಿ ಜನ ಮುಂದೆ ಬರ್ತಾ ಇದೆ. ಇವಾಗೂ ಸಹ ತುಂಬ ಡಿಮ್ಯಾಂಡ್ ಇದೆ ನಮಗೆ. ತರಬೇತಿಯನ್ನು ನಾವು ನಿರಂತರವಾಗಿ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಮಾಡ್ತಾನೆ ಇದ್ದೀವಿ. ಹಾಗೂ ಈಗ ಇತ್ತೀಚಿನ ದಿನಗಳಲ್ಲಿ ಈ ತರಬೇತಿ ಕಾರ್ಯಾಗಾರವು ಕೇವಲ ಕರಾವಳಿ ಭಾಗಕ್ಕೆ ಸೀಮಿತ ಆಗಿಲ್ಲ. ಈಗ ನಾವು ಒಳನಾಡು ಭಾಗದಲ್ಲಿ ಬೆಳೆಯುವಂಥ ಮೀನುಗಾರರು ಸಹ ನಮ್ಮ ವಿದ್ಯಾಸಂಸ್ಥೆಗೆ ಬಂದು ತರಬೇತಿಗಳನ್ನು ತಗೊಳ್ತಾ ಇದ್ದಾರೆ. ಇವೆಲ್ಲ ಟೆಕ್ನಾಲಜಿಗಳು ಈ ಸಿಹಿನೀರಲ್ಲಿ ಬೆಳೆಯುವ ಮೀನುಗಳಿಗೂ ಸಹ ಆಗಬೇಕು ಅಂತ ಒಂದು ಕಾನ್ಸೆಪ್ಟು. ಯಾಕಂದರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ನಾವೇನು ಉತ್ಪಾದನೆ ಮಾಡ್ತೀವಿ ನಮ್ಮ ದೇಶದಲ್ಲಿ ನಾವೇ ತಿನ್ನಬೇಕು ಅಂತ ಆ ಒಂಥರ ಕಾನ್ಸೆಪ್ಟಲ್ಲಿ ಈ ಒಳನಾಡು ಭಾಗದಲ್ಲಿ ಕೆರೆ ಡ್ಯಾಮು ಕೊಳಗಳಲ್ಲಿ ಬೆಳೆಯುವಂಥ ಮೀನುಗಳಿಂದ ಸಹ ಇವೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರಿಸಿ ಮಾಡ್ಬೋದು. ಈಗ ಇಲ್ಲಿಯೂ ಕೂಡ ಅದೇ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಎಲ್ಲ ಮೀನುಗಳಿಂದಲೂ ಕೂಡ ಈ ರೀತಿಯ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಸಾಧ್ಯ ಉಂಟಾ ಅನ್ನುವಂಥದ್ದು. ಈಗ ನಮಗೆ ಜನರಿಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರುತ್ತೆ, ಇಲ್ಲ ಇವೆಲ್ಲ ಕರಾವಳಿ ಭಾಗದಲ್ಲಿ ಅಂದರೆ ಸಾಗರೋತ್ಪನ್ನಗಳಿಗೆ ಮಾತ್ರ ಸೀಮಿತವಾಗಿದ್ದು ಒಳನಾಡು ಭಾಗದಲ್ಲಿ ಸೀಮಿತವಾಗಿಲ್ಲ. ಈಗ ನೀವು ಬಯೋಕೆಮಿಕಲಿ ನಾವು ನೋಡಿದರೆ ಈ ಮೀಟಲ್ಲಿ ಪ್ರೋಟೀನ್ ಕಾಂಪೋಷನ್ಸ್ ಇರ್ಬೋದು ಅಥವಾ ಬೇರೆ ನ್ಯೂಟ್ರಿಯೆಂಟ್ಸ್ಗಳು ನೋಡಿದರೆ ಸಮುದ್ರದಲ್ಲಿ ಸಿಗುವ ಮೀನುಗಳಿಗೂ ಅಥವಾ ಒಳನಾಡು ಭಾಗದಲ್ಲಿ ಸಿಗುವ ಮೀನುಗಳು ಏನು ವ್ಯತ್ಯಾಸ ಇಲ್ಲ. ಅದೇ ಅಬ್ಸಾರ್ಪ್ಷನ್ ಇರುತ್ತೆ, ಅದೇ ಡೈಜೆಷನ್ ಇರುತ್ತೆ, ಅದೇ ಬಯೋಅವೈಲಬಿಲಿಟಿ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಅದೇ ಇರುತ್ತೆ. ಆದರೆ ಪರ್ಸೆಂಟೇಜ್ ಆಫ್ ಕಾಂಪೋಸಿಷನ್ ಸ್ವಲ್ಪ ಚೇಂಜಸ್ ಇರ್ಬೋದೇ ಹೊರತು ಅದರ್ವೈಸ್ ಎಲ್ಲ ನ್ಯೂಟ್ರಿಯೆಂಟ್ ಸೇಮ್. ಆದರೆ ಸಾಗರೋತ್ಪನ್ನಗಳು ನಮಗೆ ನೈಸರ್ಗಿಕವಾಗಿ ಸಿಗೋದ್ರಿಂದ ಇಲ್ಲಿ ಜಾಸ್ತಿ ಚಟುವಟಿಕೆಗಳು ಇದ್ದಾವೆ. ಆದರೆ ಒಳನಾಡು ಭಾಗದಲ್ಲಿ ಅದನ್ನು ಮರಿಗಳನ್ನು ಪಾಲನೆ ಮಾಡಿ ಬಿಟ್ಟು ದೊಡ್ಡದು ಮಾಡಿ ಹಿಡಿಯುವಂಥದ್ದು ಮತ್ತು ಅತಿ ಹೆಚ್ಚು ಭಾಗದಲ್ಲಿ ಬೆಳೀತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕೆಲವು ಬೇರೆ ದೇಶದ ತಳಿಗಳು ಸಹ ಮೀನಿನ ತಳಿಗಳು ಸಹ ನಮ್ಮ ದೇಶಕ್ಕೆ ಬಂದಿದ್ದಾವೆ. ಈಗ ಸಾಮಾನ್ಯವಾಗಿ ಪಂಗೇಷಸ್ ಫಿಶ್ ಅಂತ ಹೇಳ್ಬೋದು ಅಥವಾ ರೂಪ್ ಚಂದ್ ಅಂತ ಫಿಶ್ ಬಂದಿದೆ, ತಿಲಾಪಿಯಾ ಅಂತ ಬಂದಿದೆ. ಇದರಿಂದ ಈಗ ತುಂಬ ಜನರು ಕಲ್ಚರ್ ಮಾಡ್ತಾ ಇದ್ದಾರೆ ಉತ್ತರ ನಾರ್ದನ್ ಕರ್ನಾಟಕದಲ್ಲಿ. ಸೊ ಅವರು ಮೌಲ್ಯವರ್ಧನೆಗೆ ಈಗ ರೆಡಿ ಆಗಿದ್ದಾರೆ. ಮೌಲ್ಯವರ್ಧನೆಯ ಬಗ್ಗೆ ಮಾತಾಡುವಾಗ ಒಂದು ಪ್ರಾಡಕ್ಟನ್ನು ಮಾಡುವುದು ಒಂದು, ಅದನ್ನು ಮಾರುಕಟ್ಟೆಗೆ ತರುವುದು ಇನ್ನೊಂದು. ಈ ಮಾರುಕಟ್ಟೆಗೆ ಅಥವಾ ಮಾರಾಟ ಆಗದಿದ್ದರೆ ಪ್ರಾಡಕ್ಟ್ ಮಾಡಿದ್ರಲ್ಲಿ ಯಾವುದೇ ಅರ್ಥ ಇರುವುದಿಲ್ಲ. ಸಾಮಾನ್ಯ ಈ ರೀತಿಯ ಮಾರುಕಟ್ಟೆಗೆ ಈ ರೀತಿಯ ಮೌಲ್ಯವರ್ಧಿತ ಒಂದು ಮೀನಿನ ಉತ್ಪನ್ನಗಳಿಗೆ ಯಾವ ರೀತಿಯ ಅವಕಾಶಗಳುಂಟು? ಈಗ ಇದು ತುಂಬ ಒಳ್ಳೆಯ ಕ್ವಶನ್ ತಾವು ಕೇಳಿದಿರಿ. ಯಾಕಂದರೆ ಯಾವುದೇ ಒಬ್ಬ ಉದ್ಯಮಿ ತನ್ನ ಉದ್ಯಮೆಯನ್ನು ಅವನು ಶುರು ಮಾಡ್ಕೋಬೇಕಂದ್ರೆ ಅವನು ಮಾರ್ಕೆಟಿಂಗ್ ಟ್ರೆಂಡನ್ನು ಸ್ಟಡಿ ಮಾಡಬೇಕು. ಈಗ ಏಕಾಏಕಿ ಪ್ರಾಡಕ್ಟ್ ನಾವೇ ತಂತ್ರಜ್ಞಾನ ನಾವು ಕಲಿಸಿರ್ತೀವಿ, ಅವರು ಏಕಾಏಕಿ ಉತ್ಪನ್ನಗಳನ್ನು ಮಾಡಿ ಮನೇಲಿ ಇಡುವಂಥ ಪ್ರಕ್ರಿಯೆ ಅಲ್ಲ ಇದು. ಅಂದರೆ ಅವರು ಮಾರುಕಟ್ಟೆಯನ್ನು ಸ್ಟಡಿ ಮಾಡಿ ಎಲ್ಲಿ ಈ ಪ್ರಾಡಕ್ಟ್ಗಳು ಫಿಟ್ ಆಗಬೇಕು ಅಂತ. ಈಗ ನಮ್ಮ ಎಲ್ಲ ಈ ಅಡಿ ಉದ್ಯಮೆ ಶುರು ಮಾಡಿಕೊಂಡಿರೋರು ಈ ಥರ ಇನಿಷಿಯಲ್ ಮಾರ್ಕೆಟಿಂಗ್ ಟ್ರೆಂಡ್ಸನ್ನು ಸ್ಟಡಿ ಮಾಡಿ ಲೋಕಲ್ ಮಾರ್ಕೆಟಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇದಲ್ಲದೆ ನಾವು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಈ ಡಿಜಿಟಲ್ ಫಾರ್ಮ್ಯಾಟಲ್ಲೂ ಸಹ ನಾವು ಅವರಿಗೆ ಅಂದರೆ ನುರಿತ ರಿಸೋರ್ಸ್ ಪರ್ಸನ್ಗಳನ್ನು ಕರೆದು ಈ ಯಾವುದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇ ಕಾಮರ್ಸ್ ಅಂತ ಒಂದು ಬೇಗ ನಮಗೆಲ್ಲ ಗೊತ್ತಿರೋ ಇದೆ, ಬೇಕಾದಷ್ಟು ಕಂಪ್ನಿಗಳು ಡಿಜಿಟಲ್ ಫಾರ್ಮ್ಯಾಟಲ್ಲಿದೆ. ಅಂದರೆ ಈಗ ನಾವು ಮನೇಲೆ ಕೂತ್ಕೊಂಡು ಆರ್ಡರ್ ಮಾಡಿದರೆ ಅದು ವಿತ್ ನೋ ಟೈಮಲ್ಲಿ ನಮಗೆ ಬಂದಿರುತ್ತೆ. ಆ ಒಂದು ಕಾನ್ಸೆಪ್ಟಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಪ್ರಾಮುಖ್ಯವಾಗಿದೆ. ಈಗ ನಮ್ಮ ಈ ಆರ್ಡಿ ಎಸ್ಟಾಬ್ಲಿಷ್ ಆಗಿರೋ ಉದ್ಯಮದಾರರು ಸಣ್ಣ ಪುಟ್ಟ ಉದ್ಯಮದಾರಿದ್ರು ಸಹ ಅವರು ಈ ಡಿಜಿಟಲ್ ಫಾರ್ಮ್ಯಾಟನ್ನು ಯೂಸ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಒಂದು ಗ್ರೂಪ್ ಮಾಡಿಕೊಂಡು ತಮ್ಮ ಉತ್ಪನ್ನಗಳು ಯಾರಿಗೆ ಬೇಕು ಅಂತ ನಿಟ್ಟಿನ ತಲುಪಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇ ಕಾಮರ್ಸ್ ಅಂತ ಕೆಲವು ಒಳ್ಳೊಳ್ಳೆ ಡಿಜಿಟಲ್ ಫಾರ್ಮ್ಯಾಟನ್ನು ನಮ್ಮ ಉದ್ಯಮದಾರರು ಅದನ್ನು ಯೂಸ್ ಮಾಡಿದರೆ ಉತ್ತಮ ಮಟ್ಟದಲ್ಲಿ ಅವರು ಮಾರ್ಕೆಟನ್ನು ಮಾಡ್ಬೋದಾಗಿದೆ. ಅಂದರೆ ಮಾರುಕಟ್ಟೆ ಅನ್ನುವಂಥದ್ದು ದೊಡ್ಡ ಸವಾಲಾಗಿರ್ಲಿಕ್ಕಿಲ್ಲ ಅಂತ ಅನ್ನುವಂಥದ್ದು ಸವಾಲಾಗಿರ್ಲಿಕ್ಕಿಲ್ಲ. ಆದರೆ ಮಾರುಕಟ್ಟೆ ಅನ್ನೋದು ಸ್ವಲ್ಪ ಕಷ್ಟನೇ. ಆದರೆ ಇವರು ಅದರಲ್ಲಿ ಆ ಒಂದು ಸರ್ವೆಯನ್ನು ಅಥವಾ ಟ್ರೆಂಡ್ ಮಾರ್ಕೆಟ್ ಟ್ರೆಂಡನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಟೈಮಲ್ಲಿ ಈ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿ ಮಾರುವಂಥ ಪ್ರಕ್ರಿಯೆ ಇವರಿಗೆ ಆ ಒಂದು ಇಂಟೆಲಿಜೆನ್ಸ್ ನಮ್ಮ ಉದ್ಯಮದಾರರಿಗೆ ಇರಬೇಕಾಗ್ತದೆ. ಸುಮಾರು ಎಷ್ಟು ಸಮಯದಿಂದ ನೀವು ಈ ರೀತಿಯ ತರಬೇತಿಗಳನ್ನು ಮಾಡಿಕೊಂಡು ಬಂದಿದ್ದೀರಿ ಮತ್ತು ಜನಗಳು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ? ಸಾಮಾನ್ಯವಾಗಿ ನಮ್ಮ ವಿದ್ಯಾಸಂಸ್ಥೆಯಿಂದ ನಾವು ಸುಮಾರು ವಿವಿಧ ರೀತಿಯ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅಂದರೆ ವಿವಿಧ ರೀತಿಯ ರಿಸರ್ಚ್ ಎಲ್ಲ ಮಾಡಿ ತಂತ್ರಜ್ಞಾನವನ್ನು ಡೆವಲಪ್ ಮಾಡಿದ್ದೀವಿ. ಆದರೆ ಅದರ ಕೆಲವು ತಂತ್ರಜ್ಞಾನಗಳು ನಮ್ಮ ಮೀನುಗಾರರಿಗೆ ಹೋಗಬೇಕು ಅಥವಾ ಸಾಮಾನ್ಯ ಜನರಿಗೆ ಹೋಗಬೇಕು, ಅವರೊಂದು ಎಸ್ಟಾಬ್ಲಿಷ್ ಮಾಡಬೇಕು ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತಾ ಇದೆ. ಅದೇ ಅತಿ ಹೆಚ್ಚಾಗಿ ಕೋವಿಡ್ ನಂತರ ದಿನಗಳಿಂದ ನಮ್ಮ ತರಬೇತಿಗಳು ಜಾಸ್ತಿ ಆಯಿತು. ಆಮೇಲೆ ಅಲ್ಲಿ ತರಬೇತಿ ತಗೊಳ್ಳಿಕ್ಕೆ ತುಂಬ ಅವಶ್ಯ ಇರೋ ಜನರು ನಮಗೆ ಅಪ್ರೋಚ್ ಮಾಡುವಾಗ ಸುಮಾರೀಗ ಕಳೆದ ಒಂದು 6-7 ವರ್ಷದಿಂದ ನಾವು ಸುಮಾರು 2-2500 ಜನರಿಗೆ ನಾವು ತರಬೇತಿ ನೀಡಿದ್ದೇವೆ. ಇದರಲ್ಲಿ ತುಂಬ ಉತ್ಸುಕರಾಗಿದ್ದಾರೆ, ಇನ್ನೂ ನಮಗೆ ಕೇಳ್ತಾನೆ ಇದ್ದಾರೆ. ಇದೇ ವರ್ಷದಲ್ಲಿ ಸುಮಾರು 4-5 ಮಾಡಿದೆ ನಾವು. ಈಗ ನ್ಯಾಷನಲ್ ಫಿಶರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ ಹೈದರಾಬಾದ್ ನ್ಯಾಷನಲ್ ಬಾಡಿಯಲ್ಲಿ, ಅವರು ಸಹ ನಮಗೆ ಫಂಡಿಂಗ್ ಮಾಡ್ತಾರೆ. ಮೀನುಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ ಅಥವಾ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಕೆಪೆಕ್ಕು ಬೇರೆ ಬೇರೆ ಏಜೆನ್ಸಿಗಳಿಗೆ ನಾವು ಬರೆದು ಈ ಥರ ತರಬೇತಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ ನಾವು. ಸರಿ, ಒಳ್ಳೆಯದು ಸರ್. ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಜೊತೆಗೆ ಇದಕ್ಕೆ ಅಭಿವೃದ್ಧಿಗೆ ಇರುವಂಥ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀವಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರಗಳು ಸರ್. ಇದುವರೆಗೆ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳು ಈ ಕುರಿತು ಮಂಗಳೂರು ಮೀನುಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜಾನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, ಪಿಎಸ್. ಏನು, ನನಗೆ ಮನೆಯಲ್ಲೇ ಕುತ್ಕೊಂಡು ಚಿನ್ನದ ಸಾಲ ಪಡಿಬೋದಾ? ಅದು ನನ್ನ ದಿನ ವೇಸ್ಟ್ ಮಾಡ್ದಲೆ. ಹೌದು, ಮಣಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸೇವೆಯು ಸುಲಭವಾದ 3 ಸ್ಟೆಪ್ಸ್ ಮೂಲಕ ನಿಮ್ಮ ಮನೆಯಿಂದ ಚಿನ್ನದ ಸಾಲವನ್ನು ಪಡೆಯಲು ಸಹಾಯ ಮಾಡುತ್ತೆ. ನಿಮ್ಮ ಡೋರ್ ಸ್ಟೆಪ್ ಲೋನ್ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿ. ನಿಮ್ಮ ಅನುಕೂಲಕ್ಕಾಗಿ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸಾಲದ ಸೇವೆಯನ್ನು ನಿಗದಿಪಡಿಸಿ. ನಮ್ಮ ಕಾರ್ಯನಿರ್ವಾಹಕರು ನಿಮ್ಮ ಮನೆಗೆ ಬರುತ್ತಾರೆ, ನಿಮ್ಮ ಚಿನ್ನವನ್ನು ಮೌಲ್ಯಮಾಪನೆ ಮಾಡುತ್ತಾರೆ ಮತ್ತು ಹಣವನ್ನು ತಕ್ಷಣವೇ ನಿಮ್ಮ ಖಾತೆಗೆ ಜಮಾ ಮಾಡುತ್ತಾರೆ. ಮಣಪುರಂ ಗೋಲ್ಡ್ ಲೋನ್, ಬದುಕು ಈಗ ಸುಲಭ. ಕಾಲ್ 1-800-420-2233. ಈಗ ಕೇಳಿ ಹರೇಕಳ ಮೆಣಸು ಮತ್ತು ತರಕಾರಿ ಕೃಷಿಯ ಕುರಿತು ಕಿಶೋರ್ ಸಪಲಿಗ ಅವರೊಂದಿಗಿನ ಸಂದರ್ಶನ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಮಂಗಳೂರು ತಾಲೂಕು ಕಡವಿನ ಬಳಿಯ ಕಿಶೋರ್ ಸಫಲಿಗ ಅವರಿದ್ದಾರೆ. ಇವರು ಹರೇಕಳ ಮೆಣಸು ಕೃಷಿಯಲ್ಲಿ ಸಿದ್ಧಹಸ್ತರು ಅಂತಲೇ ಹೇಳಬೇಕು, ಜೊತೆಗೆ ಒಂದಷ್ಟು ತರಕಾರಿ ಕೃಷಿಯನ್ನು ಕೂಡ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅವರ ಕೃಷಿ ಅನುಭವವನ್ನು ಇವತ್ತು ನಾವು ಕೇಳೋಣ. ಕಿಶೋರ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಳಿ, ಕೃಷಿ ಹೇಗೆ ಅನಿಸ್ತಾ ಇದೆ, ವಿಶೇಷವಾಗಿ ಹರೇಕಳ ಮೆಣಸು ಅಥವಾ ಒಣ ಮೆಣಸಿಗಾಗಿ ಬೆಳೆಯುವಂತಹದ್ದು, ಅದರ ಒಂದು ವಿಶೇಷತೆ ಏನು ಅಂತ ಹೇಳಿ. ಸರ್, ಕೃಷಿ ನನಗೆ ತುಂಬಾ ಖುಷಿ ತಂದಿದೆ ಸರ್. ಮತ್ತೆ ಹರೇಕಳ ಮೆಣಸು ಅಂದ್ರೆ ತುಂಬಾ ಫೇಮಸ್, ನಾವು 3ನೇ ಕ್ಲಾಸ್ ನಲ್ಲಿ ಇರುವಾಗ ಕೂಡ ಅದು ಪಾಠ ಪುಸ್ತಕದಲ್ಲಿ ಇತ್ತು ಸರ್. ಹೌದು, ಮತ್ತೆ ನಾನು ನನ್ನ ತಂದೆ ಕಾಲದಿಂದ, ನನಗೆ ಒಂದು 10 ವರ್ಷದಿಂದ ತಂದೆ ಹಿಂಬದಿಯಲ್ಲಿಂದ ಕೃಷಿ ಮಾಡ್ತಿದ್ದೇನೆ. ಆಮೇಲೆ ತಂದೆ ಸತ್ನ ನಾನು ಒಬ್ಬನೇ ಕೃಷಿ ಮಾಡ್ತಿದ್ದೇನೆ. ತಂದೆಯವರು ಕೃಷಿ ಮಾಡ್ತಾ ಇದ್ದಿದ್ದಕ್ಕೂ ನೀವು ಮಾಡ್ತಾ ಇರೋದಕ್ಕೆ ಏನಾದ್ರೂ ವ್ಯತ್ಯಾಸ ಮಾಡ್ಕೊಂಡಿದ್ದೀರಾ? ತಂದೆಯವರು ಮಾಡ್ತಿರುವಾಗ ಹಣದ ಕೊರತೆ ಇತ್ತು, ಜನಬಲ ತುಂಬಾ ಇತ್ತು, ಜನ ಎಷ್ಟು ಬೇಕಾದ್ರೂ ಕೆಲಸಕ್ಕೆ ಸಿಗದಿದ್ರು ಆಳುಗಳು. ಈಗ ಅಂದ್ರೆ ಅನ್ನ ಉಂಟು, ಆಳುಗಳ ಕೊರತೆ ಆಗಿದೆ. ಹೌದೌದು. ಏನಂದ್ರೆ ಮಂಗಳೂರಿಗೆ ಹೋಗಿ ಕೆಲಸ ಮಾಡಲು ಸಿದ್ಧ, ಇಲ್ಲಿ ಗದ್ದೆಯಲ್ಲಿ ಯಾರು ಕೂಡ ಕೆಲಸ ಮಾಡ್ಲಿಕ್ಕೆ ಈಗ ಸಿದ್ಧವಿಲ್ಲ. ಬೆವರು ಸುರಿಸಿ ಕೆಲಸ ಮಾಡೋದು ಬೇಡ. ಇಲ್ಲ ಇಲ್ಲ, ಬೇಡ ಬೇಡ. ಸರ್, ಈಗ ಹರೇಕಳ ಮೆಣಸಿನ ಒಂದು ವಿಶೇಷತೆ ಬಗ್ಗೆ ಹೇಳಿ. ಈಗ ಸಾಮಾನ್ಯವಾಗಿ ಕುಮಟಾ ಮೆಣಸು ಅಂತ ಹೇಳ್ತೀವಿ ಅಥವಾ ಒಂದು ಕೆಂಪು ಮೆಣಸು ಅಂತ ಹೇಳ್ತೀವಿ, ಅದಕ್ಕೆಲ್ಲ ಹೋಲಿಸಿ ನೋಡಿದ್ರೆ ಹರೇಕಳದ ಕೆಂಪು ಮೆಣಸಿನ ಒಂದು ವಿಶೇಷತೆ ಏನು? ಅರೆಕಳ ಮೆಣಸು ಅಂದ್ರೆ ಅದು ಹೆಸರಿಗೆ ತುಂಬಾ ಫೇಮಸ್ ಸರ್. ಅದು ಮಂಗಳೂರಿನಲ್ಲಿ ಇರುವ ಎಲ್ಲಾ ಮೆಣಸುಗಳಿಂದ ರೇಟ್ ಇದಕ್ಕಿಂತ 100-150 ರೂಪಾಯಿ ಜಾಸ್ತಿ ಇರ್ತದೆ ಒಂದು ಕಿಲೋಗೆ. ಮತ್ತೆ ಆ ಮೆಣಸು ಗೊತ್ತಿದ್ದವ್ರು ಮಾತ್ರ ತೆಗೆದುಕೊಳ್ಳೋದು, ಮತ್ತೆ ಊರಿನವರಿಗೆ ಅಷ್ಟು ಇದು ಮಾಡಲ್ಲ. ಅದೇನಂದ್ರೆ ಕೊಂಕಣಿ ಅವರು ಮತ್ತೆ ಭಟ್ರನವರೆಲ್ಲ ಅವ್ರ ಕೇಲಿ ಎಲ್ಲ ತಗೊಳ್ತಾರೆ. ಅಂದ್ರೆ ಏನ್ ಇದ್ರ ವಿಶೇಷತೆ? ವಿಶೇಷ ಅಂದ್ರೆ ಖಾರ ಜಾಸ್ತಿ, ಮತ್ತೆ ಇದಕ್ಕೆ ಅಂದ್ರೆ ಸಂಪು ಅಂತ ಹೇಳ್ತಾರೆ ಸರ್, ಇದರಲ್ಲಿ ಉಷ್ಣತೆ ಇಲ್ಲ. ಖಾರ ಮಾತ್ರ ಜಾಸ್ತಿ. ಎಲ್ಲ ಮೆಣಸಿನಾಗಿದ್ದು ಉಷ್ಣತೆ ಉಷ್ಣದ ಅಂತ ಹೇಳ್ತಾರೆ, ಇದರಲ್ಲಿ ಅದೇನು ಗುಣ ಇಲ್ಲ ಸರ್. ಇದು ಸಂಪಿನಾಗಿ ನಮ್ಮ ಕಾಳು ಮೆಣಸು ಕರಿ ಮೆಣಸು ಉಂಟು ಹಾಗೆ ಇರ್ತದೆ ಸರ್. ಇದು ಕಾಣ್ಲಿಕ್ಕೆ ಹೇಗಿರ್ತದೆ? ಸ್ವಲ್ಪ ಉದ್ದ ಕೂಡ ಅಲ್ಲ, ಅದೊಂದು ಉರುಂಟು ಟೈಪ್ ಇರ್ತದೆ. ಉರುಂಟಲ್ಲ, ಒಂದು ಉದ್ದ ಆಗಿ ಅಗ್ಗಾಳ ಟೈಪ್ ನಲ್ಲಿ ಹಾಗೆ ಹಾಗೆ. ನಮ್ಮ ರಾಮನಾಡ್ ಮೆಣಸಿನಾಗೆ ಕಾಣಲ್ಲ ಇದು. ಹೌದಾ? ಉದ್ದ ಮೆಣಸಿನ ಕೂಡ ಇಲ್ಲ. ಸಾಮಾನ್ಯ ಈಗ ಹರೇಕಳದ ಸುತ್ತಮುತ್ತ ಎಷ್ಟು ಪ್ರದೇಶದಲ್ಲಿ ಈ ಮೆಣಸನ್ನ ಬೆಳೀತಾರೆ? ಸಾಧಾರಣ ಅರೆಕಳ ಗ್ರಾಮದಲ್ಲಿ ತುಂಬಾ ಜನರು ಬೆಳೀತಾರೆ ಸರ್, ಆದ್ರೆ ತುಂಬಾ ಇಲ್ಲ. ಅಂದ್ರೆ ಒಂದು ಒಬ್ಬರೊಬ್ಬರೊಂದು 20 ಸೆಂಟ್ಸ್ ಜಾಗದಲ್ಲಿ. ಏನಂದ್ರೆ ಜನ ಸಿಗಲ್ಲ, ಅವರ ಧೈರ್ಯದಲ್ಲಿ ಅವರೇ ಬೆಳೆಸುವುದು. ಈಗ ನಾನು ಬೆಳೆಸುವುದು ನನ್ನ ಧೈರ್ಯದಲ್ಲಿ ಮಾತ್ರ, ನಾನು ಕೂಲಿಗಾಲುಗಳ ಧೈರ್ಯದಿಂದ ನಾನು ಮೆಣಸು ಬೆಳೆಸಲಿಲ್ಲ ಸರ್, ನನ್ನ ಧೈರ್ಯದಲ್ಲಿ ನಾನು ಬೆಳೆಸುವುದು. ಆಮೇಲೆ ಈಗ ಈ ಹಸಿ ಮೆಣಸು ಅಥವಾ ಒಣ ಮೆಣಸಿಗಾಗಿ ಬೆಳೆಯುವಂತಹದ್ದು ಈ ಹರೇಕಳ ಮೆಣಸು, ಇದರ ಒಂದು ಕೃಷಿ ಕ್ರಮದ ಬಗ್ಗೆ ಹೇಳಿ. ಬೀಜ ಬಿತ್ತನೆಯಿಂದ ಕೊಯ್ಲು ಮಾಡುವವರಿಗೆ ಏನೇನು ಮಾಡಬೇಕು? ಮೆಣಸಿನ ಕೃಷಿ ಮಾಡುದು, ಅದು ವಾರಕ್ಕೆ ಒಂದು ಸಲ ಅದು ಕೊಯ್ಲು ಮಾಡುದು. ಅದರಲ್ಲಿ 3ನೇ ಕೊಯ್ಲು 4ನೇ ಕೊಯ್ಲು ಅಂದ್ರೆ ಒಂದು ದೊಡ್ಡ ಕೊಯ್ಲು ಸಿಗ್ತದೆ ಸರ್. ಅದು ಅದರಲ್ಲಿ ಆಯ್ದ ಬೀಜಗಳು, ಆಯ್ದ ಬೀಜ ಅದರಲ್ಲಿ ದೊಡ್ಡ ದೊಡ್ಡ ಮೆಣಸನ್ನು ಅದನ್ನು ಶೇಖರಣೆ ಮಾಡಿ ಇಡುವುದು. ಶೇಖರಣೆ ಮಾಡಿ ಇಡಿದ ನಂತರ ನಾವು ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆಗಾಲ ಕಳೆದೆಲ್ಲ ಅದನ್ನೆಲ್ಲ ಓಪನ್ ಮಾಡಿ ಬೀಜ ಬೇರೆ ಮಾಡಿ ಬೇರ್ಪಡಿಸಿ ಅದನ್ನು ಒಂದು ದಿವಸ ನೀರಿನಲ್ಲಿ ಕುದಿಸಬೇಕು. ಆಮೇಲೆ ಅದರೆಲ್ಲ ಖಾರ ಎಲ್ಲ ತೆಗೆದು ಆಮೇಲೆ ಅದ ಮಾಡಿದ ಅದನ್ನು ಒಣಗಿಸ್ಬೇಕು ಸರ್, ಆ ಬೀಜವನ್ನೆಲ್ಲ. ಆಮೇಲೆ ಒಂದು ಕಡೆಯಲ್ಲಿ ನಾವು ಮಣ್ಣನ್ನು ಅಗತ್ಯ ಮಾಡಿ ಅದರಲ್ಲಿ ಬೀಜ ಸಿಂಪಡಣೆ ಮಾಡಿ ಅದಕ್ಕೆ ದೇವದಾರದ ಅಂತ ಒಂದು ಮರ ಇರ್ತದೆ, ದೇವದಾರ ಅದರ ಎಲೆಗಳನ್ನೆಲ್ಲ ಹಾಕಿ ಸಿಂಪಡಿಸಿ ಅದು ಗಿಡ ಬರ್ತದೆ. ಆಮೇಲೆ ಒಂದೂವರೆ ತಿಂಗಳ ನಂತರ ನಾವು ಎಂತ ಇದು ಜಾಗೆಯಲ್ಲಿ ರೆಡಿ ಮಾಡಿರ್ತೇವೆ ಮೆಣಸು ನೆಡ್ಲಿಕ್ಕೆ ಅಂತ ಗದ್ದೆ, ಅಲ್ಲೆಲ್ಲ ಉಳುಮೆಲ್ಲ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಅಲ್ಲಿಗಂದು ನೆಡುವುದು ಸರ್. ಅದು ಈಗ ನೆಡುವ ಬಗ್ಗೆ ಹೇಳಿ, ಈಗ ಭೂಮಿ ಸಿದ್ಧತೆ ಮಾಡಿಕೊಂಡ ನಂತರ ಸಾಲ ನಾಟಿಯಲ್ಲಿ ಮಾಡ್ತಾ ಇರೋದು ನೀವು? ಸಾಲ ನಾಟಿನಲ್ಲಿ ಮಾಡುದು. ಎಷ್ಟು ಅಂತರ ಮತ್ತೆ ಕಣಿಯಲ್ಲಿ ನೆಡುವಂತಹದ್ದು ಅಥವಾ ಹೇಗೆ ಏರು ಮಡಿ ಮಾಡುವಂತಹದ್ದು? ಅಲ್ಲ ಅಲ್ಲ, ಫಸ್ಟ್ ನಮ್ಮ ಟಿಲ್ಲರ್ನಲ್ಲಿ ಉಳುಮೆಲ್ಲ ಮಾಡಿ ಆಮೇಲೆ ನಮಗೆ ಬೇಕಾದಲ್ಲ ಸಾಲ ಎಷ್ಟು ನಮಗೆ ಬೇಕು ಅಷ್ಟು ಉದ್ದದ ಸಾಲ ಮಾಡುದು ಒಂದು 7 ಫೀಟ್ ನ ವರೆಗೆ. ಅದು ನೀರು ಬಿಡ್ಲಿಕ್ಕೆ ಮತ್ತು ಕೊಯ್ಲಿಕ್ಕೆ ಎಲ್ಲ ಒಂದು ಉಪಯೋಗ ಮಾಡುವ ಹಾಗೆ ಹಾಗೆ ಮಾಡು ಸರ್. ಅದಕ್ಕೆ ಏನೆಲ್ಲ ಗೊಬ್ಬರ ಕೊಡ್ತೀರಿ ನೆಡುವುದಕ್ಕೆ ಸಮಯದಲ್ಲಿ? ನೆಡುವಕ್ಕೆ ಮೊದಲು ಸ್ವಲ್ಪ ಅಂತ ಇದು ರಾಸಾಯನಿಕ ಗೊಬ್ಬರ ಈಗ ಕೊಡ್ಲೇಬೇಕು, ಅದು ಅದರಲ್ಲಿ ಈಗ ಉತ್ಪತ್ತಿ ಆಗುವಾಗ್ತದೆ. ರಾಸಾಯನಿಕ ಸುಪ್ಪಲ ಎಲ್ಲ ಸ್ವಲ್ಪ ಕೊಡ್ತೇವೆ. ಈ ಹಟ್ಟಿ ಗೊಬ್ಬರ ಎಲ್ಲ ಕೊಡುದಿಲ್ವಾ? ನಾವು ನೆಡುವಾಗ ಒಂದು ಸುಪ್ಪಲ ಅಂತ ಕೊಡ್ತೇವೆ. ಸರಿ. ಆಮೇಲೆ 4 ವಾರದ ನಂತರ ಅದರಲ್ಲಿ ತುಂಬಾ ಕಳೆ ಗಿಡಗಳು ಬರ್ತಿತ್ತು. ಹೌದಪ್ಪ. ಕಳೆ ಗಿಡಗಳನ್ನೆಲ್ಲ ತೆಗೆದು ಆಮೇಲೆ ಎಂತ ಅಂದ್ರೆ ಹಟ್ಟಿ ಗೊಬ್ಬರ ಅಂತ, ಹಟ್ಟಿ ಗೊಬ್ಬರ ಅಂತ ನಾವು ಈ ಸಲ ಮಾಡಿದ್ದು ಸುಡು ಗೊಬ್ಬರ ಅಂತ ಹೇಳ್ತಾರೆ. ಸುಡು ಮಣ್ಣು ಮತ್ತು ಇದು ಹಟ್ಟಿ ಇದು ಸೆಗಣಿ ಉಂಟಲ್ಲ ಸರ್, ಅದನ್ನು ಶೇಖರಣೆ ಮಾಡಿ ಇಡ್ತೇವೆ. ಈ ಸಲ ಶೇಖರಣೆ ಮಾಡಿದ್ರು ಬರುವ ವರ್ಷ ಅದನ್ನು ಒಂದೊಂದು ಗಿಡಕ್ಕೆ ನಾವು ಒಂದು ಮುಷ್ಟಿ ಎಲ್ಲ ಆಗಿ ಅಂದ್ರೆ ಚೆನ್ನಾಗಿ ಹುಡಿ ಆದಂತ ಗೊಬ್ಬರ ಹಾಕ್ಬೇಕು. ಹುಡಿ ಹಾಕಿದ ಗೊಬ್ಬರ ಇದು ಇದು ಅದರಲ್ಲಿ ಇದು ನೀರಿನಂಶ ಇರಬಾರದು. ಹೌದು. ಒಂದೊಂದು ಗಿಡಕ್ಕೆ ಒಂದೊಂದು ಮುಷ್ಟಿ ಅಷ್ಟು ಎಲ್ಲ ಹಾಕಿದ್ಕೊಂಡು ಹೋಗ್ತಾರೆ, ಅದರಲ್ಲೇ ಫಸಲು ಬರ್ತದೆ. ಆಮೇಲೆ ಈಗ ಮಣ್ಣು ಏರಿ ಹಾಕುವುದು ಅಂತ ಒಂದು ಕೆಲಸ ಉಂಟಾ? ಉಂಟು ಸರ್, ಅದ್ರಿಲ್ಲದ್ರೆ ಗಿಡ ಮಾಲ್ತದಲ್ಲ. ಹೌದು ಹೌದೌದು, ಕೆಲಸ ಅದರಲ್ಲಿ ಕೆಲಸವೇ ಫಸ್ಟ್ ನೆಡಕ್ಕಿಂತ ಎಲ್ಲ ಕೆಲಸ. ಆಮೇಲೆ 3 ತಿಂಗಳ ನಂತರ ಆದಾಯ ಬರ್ತದೆ ಸರ್ ಅದರಲ್ಲಿ. ಒಂದು ಸಾರಿ ನೆಟ್ಟ ನಂತರ ಈಗ ಮಣ್ಣು ಏರು ಹಾಕಿದ್ರೆ ಪ್ರತಿ ತಿಂಗಳು ಕೂಡ ಮತ್ತೆ ಗೊಬ್ಬರ ಕೊಡಬೇಕಾ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಗೊಬ್ಬರ ಮೂರು ಸಲ ಕಾಲ ಕೊಟ್ಟರೆ ಆಯ್ತು. 3 ಸರ್ತಿ ಕೊಡಬೇಕು. ನೀರು ವಾರಕ್ಕೊಮ್ಮೆ ಬಿಡ್ಲೇಬೇಕು. ನೀರು ಕಾಲುವೆಯಲ್ಲಿ ಬಿಡುವಂತದ್ದು ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೋಬಹುದು? ಪೈಪಿನ ವ್ಯವಸ್ಥೆಯಲ್ಲಿ. ಪೈಪ್ ಅನ್ನು ಮೇಲಿಂದ ಕೊಡುವಂತದ್ದು? ಅಲ್ಲ ಅಲ್ಲ, ತೋಟದಲ್ಲಿ. ತೋಡಲ್ಲಿ ಬಿಡೋದು? ತೋಡಲ್ಲಿ ಬಿಡೋದು. ಮೇಲೆಲ್ಲ ಬಿಡ್ಲಿಕ್ಕೆ ಅದ್ರೊಂದು ಸ್ವಲ್ಪ ಸ್ವಲ್ಪ ನೆಟ್ಟರೆ ಆಗ್ತದೆ, ಒಂದು 2 ಸೆಂಟ್ 3 ಸೆಂಟ್ ಜಾಗದಲ್ಲಿ. ಇದೀಗ ವಾರಕ್ಕೆ ಒಂದ್ಸರಿ ತೋಡಲ್ಲಿ ನೀರು ಬಿಟ್ಟರೆ ಸಾಕು? ನೀರು ಬಿಡಲೇಬೇಕು. ಅದು ಅಂದ್ರೆ ನೀರು ಕಟ್ಟುವಂತದ್ದು? ಕಟ್ಟುವಂತದ್ದು. ಹೌದೌದು. ಈಗ ಈ ನೀರು ಬಿಡುವ ವ್ಯವಸ್ಥೆಯಲ್ಲಿ ರೋಗಗಳು ಕೂಡ ಬೇಗನೆ ಹರಡ್ತದೆ ಅಂತ ಹೇಳ್ತಾರಲ್ಲ? ಇಲ್ಲ ಸರ್, ರೋಗ ಏನ್ ಬರಲ್ಲ. ಬರೋದಿಲ್ಲ. ಸ್ಪ್ರೇ ಮಾಡಿದ್ರೆ ಗಿಡಕ್ಕೆ ರೋಗನೇ ಕಮ್ಮಿ. ಪೈಪ್ನಲ್ಲಿ ನೀರು ಹೌದು. ಬೇರೆ ಏನೇನು ಕೀಟಗಳೆಲ್ಲ ಬರ್ತವೆ ರೋಗಗಳು? ಕೀಟ ಅಂದ್ರೆ ಒಂದು ಮುರುಂಟು ರೋಗ ಅಂತ ಬರ್ತದೆ ಸರ್. ಅದೊಂದು ಭಾರಿ ಕಷ್ಟದ, ಅದು ಬಂದ್ರೆ ಹೋಯ್ತು ಮನಸ್ಸು. ವೈರಸ್ ರೋಗ ಅದು? ವೈರಸ್ ರೋಗ ಅದು. ಅದು ಬಾರದ ಹಾಗೆ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ಸ್ಪ್ರೇ ಸಿಗ್ತದೆ, ಅದನ್ನು ಸ್ಪ್ರೇ ಮಾಡಿದ್ರೆ ಅದೊಂದು ಇದು ಪೌಡರ್ ಆಗಿ ಇರ್ತದೆ, ನೀರಿನಲ್ಲಿ ಕಲಸಿ ಸ್ಪ್ರೇ ಮಾಡುದು, ಆಮೇಲೆ ಹೋಗ್ತದೆ ಸರ್. ಅದು ರೋಗ ಹತೋಟಿ ಆಗ್ತದ? ಆಗ್ತದೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಸ್ಪ್ರೇ ಮಾಡಬೇಕು. ಅಲ್ಲ, ಬಂದ್ರೆ ಮಾತ್ರ, ಇಲ್ಲಾಂದ್ರೆ ಬೇಡ. ಈ ಸಲ ಮಾಡ್ಲೇ ಇಲ್ಲ. ಅದೀಗ ವಾತಾವರಣದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಂತಹ ಸಮಸ್ಯೆ ಬರುವುದು? ಈ ಸೆಕೆ ಅಂತ ಹೇಳ್ತಾರಲ್ಲ, ಸೆಕೆಗಳ. ಹೌದು. ಅದರಲ್ಲಿ ರೋಗ ಕಡಿಮೆ. ಈ ಚಳಿ ಯಾವಾಗ ಹುಡ್ತದೆ ಆವಾಗ ರೋಗ ಕೂಡ ಅದರಲ್ಲಿ ಹಿಂದೆ ಬರ್ತಾರೆ ಇರ್ತದೆ. ಈಗ ಅಕ್ಟೋಬರ್ ದಲ್ಲಿ ನಾಟಿ ಮಾಡುವಂತದ್ದು ಯಾವಾಗ? ಅದು ಅಲ್ಲ ಅಲ್ಲ ಸರ್, ನವೆಂಬರ್ ನಲ್ಲಿ ಮಾಡ್ತೇವೆ ನಾವು. ನವೆಂಬರ್ ನಲ್ಲಿ ಮಾಡುದು. ಅದು ಮೇ ಕೊನೆಯವರೆಗೂ ಇರ್ತದ? ಕೊನೆಯವರೆಗೆ ಇರ್ತದೆ, ಏಪ್ರಿಲ್ ಲಾಸ್ಟ್ ಮೇ ಕೊನೆಯವರೆಗೆ ಇರ್ತದೆ. ಮತ್ತೆ ಮಳೆ ಬಂದ್ರೆ ನಾವು ಅಲ್ಲಿಗೆ ಗದ್ದೆಯಲ್ಲಿ ಬಿಟ್ಟು ಬಿಡುದು ಅದು. ಈಗ ಒಂದ್ ಸರಿ ಈಗ ನಾಟಿ ಮಾಡಿದ್ರೆ ನಿಮಗೆ 4-5 ತಿಂಗಳು ಫಸಲು ಬರ್ತಾ ಇರ್ತದೆ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, 3 ತಿಂಗಳು. 3 ತಿಂಗಳಲ್ಲಿ ಈಗ ನವೆಂಬರ್ ನಲ್ಲಿ ನಾವು ನಾಟಿ ಮಾಡಿದ್ರೆ ನಮಗೆ ಫೆಬ್ರವರಿ ಸಿಗ್ತದೆ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 15ರವರೆಗೆ ಸಿಗ್ಬೋದು ಅಷ್ಟೇ. ಇದು ವಾರಕ್ಕೊಂದ್ಸರಿ ಕೊಯ್ಲು ಮಾಡುವಂತದ್ದು ಹೇಗೆ? ವಾರಕ್ಕೊಂದ್ಸಲ ಸರ್. ವಾರಕ್ಕೊಂದ್ಸರಿ. ವಾರಕ್ಕೆ ಒಂದು ಸಲ ಅಂದ್ರೆ ಅದು ಕೆಂಪಾಗಿದ ಮೆಣಸನ್ನು ಮಾತ್ರ ಕೊಯ್ಬೇಕು, ಹಸಿ ಮೆಣಸೆಲ್ಲ ಕೊಯ್ಲಿಕ್ಕಿಲ್ಲ. ಅಂದ್ರೀಗ ಅದು ಹಸಿ ಅಂದ್ರೆ ಈಗ ಕೆಂಪಾಗಿರುವ ಮೆಣಸನ್ನು ಕೊಯ್ದ ತಕ್ಷಣ ಮಾರಾಟ ಮಾಡ್ತೀರ ಅಥವಾ ಒಣಗಿಸಿ ಮಾರಾಟ? ಇಲ್ಲ ಇಲ್ಲ ಸರ್, ಅದನ್ನು ಹೋಗಿ ಅದನ್ನು ಮನೆಯಲ್ಲಿ ಒಂದು ದಿವಸ ಇಡ್ಬೇಕು ಸರ್. ಇವತ್ತು ಕೊಯ್ದದ್ದು, ಒಂದು ದಿವಸ ನಂತರ ಅದು ಮೆಣಸು ಇದು ಬಿಸಿಲಿಗೆ ಹಾಕ್ಬೇಕು, ಒಂದು 8-10 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು ಸರ್ ಅದು. ಹಾಗೆ ಆಮೇಲೆ ಅದರಿಂದ ಇದು ಬೇಡದೆಲ್ಲ ಮೆಣಸೆಲ್ಲ ತೆಗೆದು ಫ್ರೆಶ್ ಫಸ್ಟ್ ಕ್ಲಾಸ್ ಮೆಣಸನ್ನು ಮಾರ್ಕೆಟಿಂಗ್ ಮಾಡೋದು. ಅದು ಏನು ಸ್ಪೆಷಲ್ ಪ್ಯಾಕ್ ಅಂತ ಏನಾದ್ರು ಮಾಡ್ತೀರಾ ನೀವು? ಇಲ್ಲ ಸರ್, ಇಲ್ಲ ಸರ್. ಹಾಗೆ ಮಾರಾಟ ಮಾಡ್ತೀರಿ? ಹಾಗೆ ಮಾರಾಟ ಮಾಡಿದ್ರೆ ನನಗೆ ಅಷ್ಟು ಫೋನ್ ಬರ್ತದೆ ಸರ್, ಇಷ್ಟು 10 ಗಿಡ ಬೇಕು 15 ಗಿಡ ಬೇಕು ಅಂತ. ನೀವು ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇರೋದು? ನಾನು ಮೊದಲೆಲ್ಲ 1 ಎಕರೆ 1/2 ಎಕರೆಗೆಲ್ಲ ಮಾಡ್ತೇನೆ, ಈಗ ನನ್ನ ಧೈರ್ಯದಲ್ಲಿ ನಾನು ಬೆಳೆಸೋದು ಸರ್ 25 ಸೆಂಟ್ನಲ್ಲಿ. ಅದು ನಿಮ್ಮ ಧೈರ್ಯ ಅಂದ್ರೆ ಏನು ವಿಶೇಷ? ನಿಮ್ಮ ಧೈರ್ಯ ಅಂತ ಯಾಕೆ ಹೇಳ್ತೀರಿ? ನನಗೆ ಕೆಲಸದವರ ಇದು ಬರ್ತಾರಂತ ಹೇಳಿಕೆ ಆಗುದಿಲ್ಲ, ಆದ್ರೆ ಮೆಣಸು ಕುಯ್ಯಲೇಬೇಕಲ್ಲ ಸರ್, ಒಂದ್ರೆ ಕೂಲಿ ಆಳು ಬಾಳು ಬರದಿದ್ರೆ ಅದು ಹೋಗ್ತದಲ್ಲ ಸರ್. ಹೌದು. ಹಾಗೆ ನನ್ನ ಧೈರ್ಯದಲ್ಲಿ ನಾನು ಮಾಡೋದು, ಯಾರು ಬರದಿದ್ರೆ ಕೂಡ ನಾನು ಮೆಣಸು ಕೊಯ್ತೇನೆ ಅಂತ ಚಲ್ಲ ನನಗೆ. ಸರ್. ಈಗ ಇದರ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ, ಈಗ ನಿಮ್ಮನ್ನೇ ಕೇಳ್ಕೊಂಡು ಬರ್ತಾರೆ, ಹೇಗೆ ಇದು, ಎಷ್ಟು ಬೆಲೆ ಸಿಗ್ತದೆ ನಿಮಗೆ? ಸರ್ ಈ ಸಲ ನಾನು ಫಸ್ಟ್ ಗೆ ನನಗೆ ಮಂಗಳೂರದಲ್ಲಿ ಫೋನ್ ಬರ್ತದೆ ಈ ಮಾರ್ಕೆಟ್ ಅಂಗಡಿಯವರದ್ದು, ನಾನು ಅರ್ಜೆಂಟ್ ತನ್ನಿ ತನ್ನಿ ಈ ಸಲ ತುಂಬಾ ರೇಟ್ ಉಂಟು ಅಂತ 500 rupees ಉಂಟು ಅಂತ ಹೇಳಿದ್ರು. ಮತ್ತೆ ನಾನು ಒಂದು ಸ್ವಲ್ಪ ಹೋಗಿ ಮೆನಸ್ಕೊಟ್ಟೆ ಮಂಗಳೂರಿಗೆ, ಮತ್ತೆ ನನಗೆ ಇಲ್ಲಿಯೇ ಕೊಡ್ಲಿಕ್ಕೆ ಇರ್ತದೆ. ಕೆಲವು ಅಕ್ಕ ಪಕ್ಕದ ಈ ಮಂಗಳೂರಿನಲ್ಲೆಲ್ಲ ವಲಸೆ ಹೋಗಿ ಇರ್ತಾರೆ, ಅವರೆಲ್ಲ ಕೇಳ್ತಾ ಇದ್ದಾರೆ. ಸಾಮಾನ್ಯ ಒಂದು 20 cents ಜಾಗದಲ್ಲಿ ನೀವು ಹಸಿ ಮೆಣಸನ್ನ ಬೆಳೆದ್ರೆ ಎಷ್ಟು ಇಳುವರಿ ಬರ್ಬೋದು? ಒಂದು ಕಡಿಮೆ ಅಂದ್ರೆ 1 quintal ಆದ್ರೂ ಬರ್ಬೇಕು ಸರ್. ಅದು 1 quintal ಬರಲೇಬೇಕು. 300-400 rupees ನೀವು ಮಾರಾಟ ಮಾಡ್ತೀರಿ? ಅಲ್ಲ, US ಸಲ 480 480 ಕೊಟ್ಟಿದ್ದೇನೆ ನಾನು. ಮತ್ತೆ ಹೀಗೆಂದ್ರೆ ಅದು ಮತ್ತೆ ಒಂದೊಂದು ತಿಂಗಳಾದ್ಮೇಲೆ ಸ್ವಲ್ಪ ಕಡಿಮೆ ಎಲ್ಲ ಮಾಡ್ತೇವೆ ನಾವು. ಅದು ಫಸ್ಟ್ ಗೆ ರೇಟ್ ಅಂದ್ರೆ ಜಾಸ್ತಿ, ಅದು ಮೆನಸು ನೋಡ್ಲಿಕ್ಕೆ ಚಂದ ಮತ್ತೆ ಸ್ವಲ್ಪ ದೊಡ್ಡದಾಗೆಲ್ಲ ಇರ್ತದೆ. ಈಗ ಇಷ್ಟೊಂದು ಬೆಲೆ ಇದ್ರೂ ಕೂಡ ಹೆಚ್ಚು ಜನ ಯಾಕೆ ಇದನ್ನ ಬೆಳೀತಾ ಇಲ್ಲ? ಅದು ಏನಂದ್ರೆ ಅದು ಹೇಳಿದಲ್ಲ ಸರ್, ಈ ಬಿಸಿಲಿನಲ್ಲಿ ಮಾಡ್ಲಿಕ್ಕೆ ಯಾರು ಕೂಡ ರೆಡಿ ಇಲ್ಲ. ನಾನು ಕೂಡ ಯಾಕೆ ಮಾಡುದಂದ್ರೆ ನಾನು ಹಣದ ಕೊರತೆಯಲ್ಲಿ ಮಾಡುದಲ್ಲ, ಸರಿ ನನಗೆ ಅಷ್ಟೇನು ಹೆಸರೆಲ್ಲ ಇರ್ತದೆ ಅದಕ್ಕೆ ಬೇಕಾದ ಮಾತ್ರ. ಕಿಶೋರ್ ಅಂದ್ರೆ ಅಷ್ಟೇ ಹೆಸರು, ಅವನು ಅರಕಳ ಮೆಣಸಲ್ಲ ಕೃಷಿ ಎಲ್ಲ ಮಾಡ್ತಾನೆ. ಸರಿ ಹಾಗೆ ಒಣಮೆಣಸು ಮಾಡುದ್ರ ಜೊತೆಗೆ ನೀವು ಬೇರೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಈ ಬಗ್ಗೆ ಹೇಳಿ, ಏನೇನು ತರಕಾರಿ ಬೆಳಿತೀರಿ, ಹೇಗೆ ಬೆಳಿತೀರಿ? ನಾನೊಂದು ಬದನೆ, ಬಸಳೆ, ಹೀರೆಕಾಯಿ, ಸೋರೆಕಾಯಿ, ಸೌತೆ, ಬೆಂಡೆ, ಮೂಲಂಗಿ, ಗೆಣಸು, ಸರಿ, ಅಲಸಂದೆ, ಮತ್ತೆ ಇದು ಜಾನುವಾರುಗಳಿಗೆ ಬೇಕಾಗಿ ಒಂದು ಸ್ವಲ್ಪ ಭತ್ತ ಮಾಡ್ತೇನೆ. ಆಮೇಲೆ ಈಗ ಈ ತರಕಾರಿ ಕೃಷಿ ವರ್ಷ ಪೂರ್ತಿ ಯೋಜನೆ ಮಾಡ್ಕೊಳ್ತೀರೋ ಅಥವಾ ಮಳೆಗಾಲದಲ್ಲಿ ಮಾತ್ರ ಬೆಳೆಯುವಂತದ್ದು, ಬೇಸಿಗೆಯಲ್ಲಿ ಮಾತ್ರ ಬೆಳೆಯುವಂತದ್ದು, ಹೇಗೆ? ಇಲ್ಲ ಸರ್, ನಮಗೆ ಏನಂದ್ರೆ ಇಲ್ಲಿ ನೇತ್ರಾವತಿ ನದಿ ಹತ್ತಿರ ಸರ್, ಮಳೆಗಾಲದಲ್ಲಿ ಎಂತ ಕೂಡ ಮಾಡ್ಲಿಕ್ಕಿಲ್ಲ. ನನ್ನ ಏನಿದ್ರು ಕೃಷಿ ಅಕ್ಟೋಬರ್ ನಿಂದ ಮೇ ವರೆಗೆ ಮಾತ್ರ. ಅಂದ್ರೆ ನದಿ ನೀರಿನಲ್ಲಿ ಮುಳುಗಡೆ ಆಗ್ತದ? ಮುಳುಗಡೆ ಆಗ್ತದೆ ಸರ್. ಸರಿ ಹಾಗೆ ನವೆಂಬರ್ ನಿಂದ ಮೇ ವರೆಗೆ ಮಾತ್ರ. ಏನಂದ್ರೆ ಇಲ್ಲಿ ಮಂಗಳೂರಲ್ಲಿ ಅಂಗಡಿಯಲ್ಲಿ ಬಸಳೆ ಇರ್ತದೆ, ಅದನ್ನು ಬಿಟ್ಟು ನನ್ನೇ ಹಿಡ್ಕೊಂಡು ಬರ್ತಾರೆ ಇಲ್ಲಿ ಬಸಳೆ ಬೇಕಾಗಿ. ಏನದು ಬಸಳೆ ವಿಶೇಷ? ಇದಂದ್ರೆ ನಾನು ಮನೆಯಲ್ಲೇ ಮಾಡುದಲ್ಲ ಸರ್, ಅದು ಗೊಬ್ಬರ. ಈಗ ತರಕಾರಿ ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ಈಗ ಬದನೆ ಆಗ್ಬಹುದು ಅಥವಾ ಬೇರೆ ತರಕಾರಿಗಳಾಗ್ಬಹುದು, ಈ ಹುಳ ಹುಪ್ಪಟೆಗಳೆಲ್ಲ ಬರ್ತಾವಲ್ಲ, ಅದ್ರ ನಿಯಂತ್ರಣ ಎಲ್ಲ ಹೇಗೆ? ಅದರಲ್ಲಿ ಒಂದು ವೇಳೆ ನಮ್ಮ ರಾತ್ರಿ ಹೋಗ್ಬೇಕು, ರಾತ್ರಿ ಹೋಗಿದ ಅದ್ರಲ್ಲಿ ಹುಳ ಎಲ್ಲ ಮೇಲೆ ಬರ್ತಾ ಇರ್ತದೆ, ತೆಗೆಯುವುದಂದ್ರೆ ಕೈಯಲ್ಲಿ ಹಿಡಿದು ಸಾಯಿಸುದ? ಗ್ಲೌಸ್ ಎಲ್ಲ ಹಾಕಿ. ಈ ಕೆಲವು ಸರ್ ಈಗ ಮೊಸ್ಕಿಟೋ ಬ್ಯಾಟ್ ಇರ್ತದಲ್ಲ, ಅದನ್ನೆಲ್ಲ ಉಪಯೋಗಿಸ್ತಾರಲ್ಲ, ಅದು ಮಾಡ್ತೀರಾ ನೀವು? ಇಲ್ಲ, ಅದು ಮಾಡಲ್ಲ. ಅದು ಮಾಡೋದಿಲ್ಲ, ಕೈಯಲ್ಲಿ ತೆಗಿತೀರಿ? ಕೈಯಲ್ಲಿ ತೆಗಿತೀರಿ. ಈಗ ಕಣ್ಣಿಗೆ ಕಾಣುವ ಕೀಟಗಳಾಯ್ತಪ್ಪ, ಆಗ ಕಣ್ಣಿಗೆ ಕಾಣದೇ ಇರುವುದು, ಸಾವಯವ ರೀತಿಯಲ್ಲಿ ಕೂಡ ಬೇವಿನ ಕಷಾಯದಂತದನ್ನ ಉಪಯೋಗಿಸಬಹುದು. ಇದರಲ್ಲಿ ಈಗ ನೀರಾವರಿ ವ್ಯವಸ್ಥೆ ಮತ್ತೆ ಗೊಬ್ಬರ ಕೊಡುವಂತದ್ದು, ಈ ಬಗ್ಗೆ ಹೇಳಿ. ಅಂದ್ರೆ ಈಗ ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ? ತರಕಾರಿಗೆ ಅಂದ್ರೆ 3 ದಿವಸಕ್ಕೆ 4 ದಿವಸ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಗೊಬ್ಬರ ಒಮ್ಮೆಲೆ ಕೊಡುದು ಸರ್. ಈಗ ಈ ಬಸಳಿಗೆ ಗೊಬ್ಬರ ಕೊಡೋದ್ರ ಬಗ್ಗೆ ಹೇಳಿ, ಈಗ 15 ದಿವಸಕ್ಕೆ ಒಂದ್ಸರಿ ಕೊಡಬೇಕು ಅಂತ ಹೇಳಿರಿ. ಹಟ್ಟಿ ಗೊಬ್ಬರ ನೀರು ಮಾಡಿ ಕೊಡುವಂತದ್ದು ಅಥವಾ ಒಣಗಿದ ಗೊಬ್ಬರ ಕೊಡುದ ಹೇಗೆ? ಅಲ್ಲ ಸರ್, ಒಂದು ಸೈಡ್ ನಲ್ಲಿ ಅದರ ಹುಳ ಇದಂದ್ರೆ ಹುಲ್ಲೆಲ್ಲ ತೆಗೆದು ಕಳೆಗಿಡಗಳನ್ನೆಲ್ಲ ತೆಗೆದು ಅದು 15 ದಿವಸ ಕಳೆಗಿಡ ಬರ್ತಾ ಇತ್ತು ಅದರ ಬುಡದಲ್ಲಿ. ಸರಿ, ಒಂದು ಸೈಡ್ ನಲ್ಲಿ ಇದಕ್ಕೆ ಒಣ ಗೊಬ್ಬರ ಕೊಡೋದು, ಮತ್ತೊಂದು ಕಡೆಯಲ್ಲಿ ಡ್ರಮ್ ಉಂಟಲ್ಲ ಸರ್, ಅದರಲ್ಲಿ ಇದರಲ್ಲಿ ಹಿಂಡಿ ಮತ್ತೆ ನಮ್ಮ ಸಗಣಿ ಅದನ್ನೆಲ್ಲ ಹಾಕಿ ಕಲಸಿಡುವುದು, ಅದು ನೀರ ಬಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಹಾಕುದು ಸರ್, ಅದು ತುಂಬಾ ಒಳ್ಳೆ ಬರ್ತದೆ. ಹಾಗೆ ಈಗ ತರಕಾರಿಯ ಮಾರಾಟ ಎಲ್ಲ ಹೇಗೆ, ಮನೆಗೆ ಬಂದು ತಗೊಂಡು ಹೋಗ್ತಾರೆ? ಮನೆಗೆ ಬಂದು ಕೊಂಡು ಹೋಗ್ತಾರೆ. ಹೇಗೆ ಬೆಲೆ ಸಿಗ್ತದೆ ನಿಮಗೆ ಅಂದ್ರೆ? ಬಸಳೆ ಕೆಜಿ ಲೆಕ್ಕದಲ್ಲಿ ಒಂದು ಕಟ್ಟಿಗೆ ಒಂದು 50 rupees ಕೊಡ್ತಾ ಇದ್ದೇನೆ ಬಸಳೆ. ಉಳಿದ ತರಕಾರಿ ಎಲ್ಲ ಮಾತ್ರ ಬೆಂಡೆಕಾಯಿ 80 rupees, ಗೆಣಸು ಈಗ ಆಗಲ್ಲ, ಗೆಣಸು ಇನ್ನು ಕೊಯ್ಲು ಆಗ್ಬೇಕಷ್ಟೇ, ಮತ್ತೆ 30-40 rupees ಕೊಡ್ತಾ ಇದ್ದೇನೆ. ಈ ಗೆಣಸು ಕೃಷಿಯ ಬಗ್ಗೆ ಹೇಳಿ, ಈಗ ಇದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ, ಹೇಗೆ ನಿರ್ವಹಣೆ ಮಾಡ್ತೀರಿ? ಗೆಣಸಿನಲ್ಲಿ ಸಮಸ್ಯೆ ಏನು ಬರಲ್ಲ ಸರ್, ಒಮ್ಮೆ ಹಾಕಿದ್ರೆ ಮಾತ್ರ ಆಯ್ತು, ಮತ್ತೆ ನೀರ್ ಬಿಟ್ಟು ಬಂದ ಅದ್ರ ಕೆಲಸ ಕೂಡ ಅದ್ರಲ್ಲಿ ಕಮ್ಮಿ. ಗೆಣಸಿನಲ್ಲಿ ಒಮ್ಮೆ ಅದನ್ನೆಲ್ಲ ಅದ ಮಾಡಿ ನೆಟ್ರೆ ಅದಕ್ಕೆ ಎಂತ ಏನು ಗೊಬ್ಬರ ಏನು ಕೊಡಬೇಕಾಗಿಲ್ಲ ಸರ್, ಸ್ವಲ್ಪ ಬೂದಿ ಬಿಟ್ಟರೆ ಆಯ್ತು ಅದಕ್ಕೆ ಬೂದಿ, ಮತ್ತೆ ಅದಕ್ಕೆ ರಾಸಾಯನಿಕ ಎಂತ ಬೇಕಾದ ಅಗತ್ಯನೇ ಇಲ್ಲ. ಇಲಿ ಹೆಗ್ಗಣೆಲ್ಲ ಸಮಸ್ಯೆ ಬರುದಿಲ್ಲ? ಅದು ಬರಲ್ಲ ಸರ್. ಬರಲ್ಲ ತರಕಾರಿಗೆಲ್ಲ ಈ ಇಲಿ ಹೆಗ್ಗಣ ಅಥವಾ ನವಿಲಿನ ಸಮಸ್ಯೆ? ಇಲ್ಲ, ಏನ್ ಬರುದಿಲ್ಲ ನಮ್ಮ ಚಿಲ್ಲಲ್ಲಿ ಅಷ್ಟು. ಸರ್, ಈಗ ಭತ್ತದ ಕೃಷಿಯನ್ನು ಕೂಡ ನೀವು ಜಾನುವಾರುಗಳಿಗೋಸ್ಕರ ಮಾಡ್ತಾ ಇದ್ರಿ ಅಂತ ಹೇಳಿ? ಜಾನುವಾರುಗಳಿಗೋಸ್ಕರ ಮಾತ್ರ ಮಾಡುದು ಸರ್. ಭತ್ತ ಕೊಯ್ಯುದೇ ಇಲ್ವಾ? ಕೊಯ್ತೇನೆ ನಾನೇ. ಸರಿ, ಅದು ಕೂಡ ಹಾಗೆ ನಾನು ಹೇಳ್ದಲ್ಲ ಸರ್, ಭತ್ತ ಇಲ್ಲಿ ಬಿಸಿಲಿಗೆ ಯಾರು ಕೂಡ ಬರಲ್ಲ ಇಲ್ಲಿ. ಈ ಮಿಷಿನರ್ ಅಲ್ಲಿ ಈಗ ನನ್ನಲ್ಲಿ ಅಂದ್ರೆ ಸ್ವಲ್ಪ ಗದ್ದೆ ಇರೋದು, ಅಲ್ಲಿ ಮಿಷಿನ್ ಏನ್ ಬರಲ್ಲ, ಹಾಗೆ ಕೈಯಲ್ಲಿ ಮಾಡೋದು ನನ್ನ ಧೈರ್ಯದಲ್ಲಿ ನಾನು ಮಾಡೋದು. ಹಾಗೆ ಅಂದ್ರೆ ಬಿತ್ತನೆ ಮಾಡಿ ನೇರ ಬಿತ್ತನೆ ಮಾಡ್ತಿರೋ ಅಥವಾ ನಾಟಿ ಮಾಡ್ತಿರೋ? ನಾನು ನಾಟಿ ಮಾಡು, ನಾಟಿ ಮಾಡೋದಂದ್ರೆ ಪ್ಲಾಸ್ಟಿಕ್ ನಲ್ಲಿ ನೇಜ್ ಹಾಕಿ ಹಾಗೆ ನಾಟಿ ಮಾಡುದು, ಎರಡೆರಡೆ ಗಿಡ ನೆಡೋದು. ಎಷ್ಟು ಪ್ರದೇಶದಲ್ಲಿ ಭತ್ತದ ಕೃಷಿ ಮಾಡ್ತೀವಿ? ಇಷ್ಟಲ್ಲ ಮಸ್ತ್ ಮೊದಲು ಒಂದ್ ಎಕರೆ ಇತ್ತು, ಆಗಲೇ 50 cents, ಈಗ 20 cents ನಲ್ಲಿ ಒಂದು ನಿಂತಿದೆ ಸರ್. ಈಗ ನಿಮ್ಮ ಮನೆ ಖರ್ಚಿಗೆ ಸಾಕಾಗ್ತದ? ಇಲ್ಲ ಸಾಕಾಗಲ್ಲ, ಬೈಯಲು ಸಾಕಾಗ್ತದೆ. ಬೈಯಲು ಸಾಕಾಗ್ತದೆ, ಬೈಯಲು ಸಾಕಾಗ್ತದೆ. ಎಷ್ಟು ಜಾನುವಾರು ಇಟ್ಕೊಂಡಿದ್ರಿ? ಎರಡು. ನಿಮ್ಮ ತರಕಾರಿಗೆ ಬೇಕಾದ ಗೊಬ್ಬರ ಕೊಡ್ತದೆ ಅದು? ಕೊಡ್ತದೆ, ಮತ್ತೆ ಮನೆಗೆ ಹಾಲಿನ ಖರ್ಚು ಕೂಡ ಆಗ್ತದೆ. ಹಾಲಿನ ಖರ್ಚು ಕೂಡ ಆಗ್ತದೆ. ಅಂದ್ರೆ ಹಸು ಸಾಕಣೆ ಎನ್ನುವಂತಹದ್ದು ಬರೀ ಹಾಲಿನ ಉತ್ಪಾದನೆಗೋಸ್ಕರ ಅಲ್ಲ? ಅಲ್ಲ, ಒಂದ್ಮೇಲೆ ಗೊಬ್ಬರ ಕೂಡ. ಗೊಬ್ಬರವೂ ಕೂಡ, ಗೊಬ್ಬರ ಒಳ್ಳೇದು. ಕಿಶೋರ್ ಸಫಲಿಗ ಅವರೇ, ಹರೇಕಳ ಮೆಣಸು ಕೃಷಿಯ ಬಗ್ಗೆ ಬಹಳಷ್ಟು ಉತ್ಸಾಹದಿಂದ ನೀವು ಮಾಡ್ತಾ ಇದ್ರಿ. ಸಾಕಷ್ಟು ಬೆಲೆ 480 rupees ತನಕ ಕಿಲೋಗೆ ಇದೆ, ಒಳ್ಳೆಯ ಬೆಲೆ ಸಿಗ್ತಾ ಇದೆ. ಆದರೂ ಕೂಡ ವ್ಯಾಪ್ತಿ ಹೆಚ್ಚಾಗ್ತಾ ಇಲ್ಲ ಪ್ರದೇಶ. ಆದರೂ ಕೂಡ ನೀವು ಉತ್ಸಾಹದಿಂದ ಮಾಡ್ತಾ ಇದ್ರಿ, ಜೊತೆಗೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಹರೇಕಳ ಮೆಣಸು ಮತ್ತು ತರಕಾರಿ ಕೃಷಿಯ ಕುರಿತು ಕಿಶೋರ್ ಸಫಲಿಗ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಬಂಧುಗಳೇ, ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕಿಸಾನ್ ವಾಣಿಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.